ಅಳ್ಳಿಕಟ್ಟೆ. ಅಣ್ಣ. ಓ ಶಂಕರಣ್ಣ. ಅಲ್ಲ, ಕಳೆದ ವಾರ ನಾನು ಟ್ರೈನಿಂಗ್ ವಿಚಾರವಾಗಿ ತಿಳ್ಕೊಬಂದಿತ್ತು ವಿಚಾರಗಳು ಹೇಳ್ದೆ, ಆ ಕುರಿತಂತೆ ಏನಾದ್ರು ಗಮನ ಹರಿಸ್ತಾ ಹೆಂಗಪ್ಪ? ಅದು ಈಗ ಮಾಡುವಾಗ ಮಾಡೋಣ ಅಂತ ಹೇಳ್ಬಿಟ್ಟು ಈಗ ನಾವ್ ಈಗ ಹೋಗಿ ಕುತ್ಕೊಂಡ್ಬಿಡೋದಲ್ಲಿ ಅವ್ರ ಏನೇನ ಹೇಳ್ತಾರೆ ಹೇಳಿದ್ದಲ್ಲ ಏನ್ ಅರ್ಥ ಆಗ್ಲಿಲ್ಲ ನಮ್ಗೆ. ನಾವು ಯಾವಾಗ ಮಾಡ್ಬೇಕು ಅನಿಸ್ತದೋ ಮೊದಲು ಆಯ್ಕೆ ಮಾಡ್ಕೋಬೇಕು ಶಂಕರಣ್ಣ. ಆಯ್ಕೆ ಅಂತ ಅಂದ್ರೆ ನಾನು ಕುರಿ ಸಾಕ್ಬೇಕು, ಕೋಳಿ ಸಾಕ್ಬೇಕು, ಹೊಲ ಸಾಕ್ಬೇಕು, ದನ ಸಾಕ್ಬೇಕು, ಹಂದಿ ಸಾಕ್ಬೇಕು, ಇಲ್ಲ ಎಮ್ಮೆನ ಸಾಕ್ಬೇಕು, ಇದಕ್ಕೆಲ್ಲಾರು ಮಾಡಕ್ ಹಾಕಲ್ವಲ್ಲ? ಈಗ ಒಂದ್ ಎರಡ ಮೂರನ್ನ ಮಾಡ್ಬೋದು ಅಷ್ಟೇ. ಆಯ್ತಾ, ಈಗ ದನ ಎಮ್ಮೆ ಜೊತೆಗೆ ಕೋಳಿ ಸಾಕಬಹುದು, ಇಲ್ಲ ದನದ ಜೊತೆಗೆ ಆಡು ಕುರಿ ಸಾಕಬಹುದು. ಹಂಗೆ ಮೊದಲು ನಾವು ನಿರ್ಧಾರ ಮಾಡ್ಕೋಬೇಕು ಏನ್ ಸಾಕೋದು ಅಂತ ಹೇಳಿ, ಏನ್ ಸಾಕೋದು ಅಂತ ನಿರ್ಧಾರ ಮಾಡ್ಕೊಂಡು ಆಮೇಲೆ ಹೋಗೋಣ ಟ್ರೈನಿಂಗ್. ಅಲ್ಲ, ಅದು ಜೊತೆಗೆ ನೀನ್ ಹೇಳಿದಕ್ಕೆ ನಾವು ಸ್ವಲ್ಪ ಮನೇಲಿ ತಯಾರಿ ಮಾಡ್ಕೊಳ್ಳೋದು ಉತ್ತಮ ಅಂತ ಅನ್ಕಂತೀನಿ. ಈಗ ಕೋಳಿ ಸಾಕ್ಬೇಕು ಅಂದ್ರೆ ಅದಕ್ಕೆ ಏನ್ ಬೇಕು ಮೂಲಭೂತವಾಗಿ? ಈಗ ಕುರಿ ಮೇಕೆ ಸಾಕ್ತೀನಿ ಅಂದ್ರೆ ಅದಕ್ಕೇನು, ಅಥವಾ ಹಂದಿನೇ ಸಾಕ್ತೀನಿ ಅಂದ್ರೆ ಈಗ ನಮ್ ಈ ಇದೇ ಕೊಟ್ಟಿಗೆ ಪಕ್ಕಕ್ಕೆ ಬೇರೆ ಇನ್ನೊಂದಾದ್ರು ಕೊಟ್ಟಿಗೆ ಮಾಡೋದ, ಹಂಗೆ ಒಂಚೂರು ತಯಾರಿ ಮಾಡ್ಕೊಳ್ಳೋದು ಒಳ್ಳೇದು ಅಂತ ಅನಿಸ್ತಪ್ಪ. ಹೌದೌದು, ಕರೆಕ್ಟ್, ನೀನ್ ಹೇಳೋದು ಕರೆಕ್ಟ್. ಅದಕ್ಕೆಲ್ಲ ಈ ಮೂಲಭೂತ ಸೌಕರ್ಯಗಳು ಇರ್ಬೇಕಲ್ಲಪ್ಪ. ಮೂಲಭೂತ ಸೌಕರ್ಯ ಇಟ್ಕೊಂಡು ಈ ದನ ಕರ ಸಾಕ್ತೀನಿ ಅಂತ ಅಂದ್ರೆ ಕೊಟ್ಟಿಗೆ ಆಗ್ಲೇಬೇಕು. ಹೌದೌದು. ಆಯ್ತಾ, ಈಗ ಮೊನ್ನೆ ಯಾರೋ ಹೇಳ್ತಾ ಇದ್ರು ಶಂಕರಣ್ಣ, ನನಗೆ ಕಳ್ಳೆಲ್ಲ ಕಿತ್ಬಂದಂಗ ಆಗ್ಬಿಟ. ಓ, ಯಾಕೋ? ಈಗ ಜಾಸ್ತಿ ದನ ಕರುಗಳು ಇರ್ತಾವಲ್ಲ ಈ ನಾರ್ತ್ ಕಡೆಯ ಅಂತ ಅಂದ್ರೆ, ನಾವು ಉತ್ತರ ಕರ್ನಾಟಕ ಅಂತ ಕರಿತೀವಲ್ಲಪ್ಪ, ಅಲ್ಲಿ ಕೊಟ್ಟಿಗೆನೂ ಇರಕ್ಕಿಲ್ಲ ಅವ್ರಿಗೆ. ಕೊಟ್ಟಿಗೆ ಇದ್ರು ಈ ಬಿಸಿಲು ಇದಕ್ಕೆ ದನಗಳು ಯಾಕೆ ಕೊಟ್ಟಿಗೆಲಿ ಒದ್ದಾಡಬೇಕು ಅಂತ ಅನ್ಕೊಂಡು ಹೊರಗಡೆ ಕಟ್ ಹಾಕ್ತಾರೆ. ಈ ಒಂದು ಕರ ಹಾಕ್ಬಿಟ್ಟಿದ್ದಂತೆ ದನ, ಏನ್ ಭಾರಿ ಚೆನ್ನಾಗಿತ್ತಂತೆ ಕರ. ಕರ ದನ ಎಲ್ಲ ಚೆನ್ನಾಗಿದ್ದಂತೆ, ಒಳ್ಳೆ ಹಾಲು ಕೊಡ್ತಿತ್ತಂತೆ. ಈ ಬ್ಯಾಸ್ಕೆಲ ಅಂತ ಹೇಳ್ಬಿಟ್ಟು ಹೊರಗಡೆ ಕಟ್ಬಿಟ್ಟವ್ರೆ. ಹೊರಗಡೆ ಕಟ್ಟವ್ರೆ ಈ ನಾಯಿಗಳು ಒಂದ್ ಎಂಟತ್ ನಾಯಿಗಳು ಸೇರ್ಕೊಬಿಟ್ಟು ಕರವ ಎಳದಾಡ್ಕೊಂಡು ಕಚ್ಬಿಟ್ಟು ತಿಂದಾಕ್ಬಿಡೋದ ಶಂಕರಣ್ಣ. ಅಯ್ಯಯ್ಯೋ ಭಗವಂತ. ಅದಕ್ಕೆ ನಾವ್ ಏನ್ ಮಾಡೋದಿದ್ರು ಸ್ವಲ್ಪ ಎಚ್ಚರಿಕೆ ಮಾಡಬೇಕು. ಏನೇನ್ ಬೇಕೋ ಅವೆಲ್ಲನೂ ಹೊಂದಿಸ್ಕೋಬೇಕು, ಅದಕ್ಕೆ ಪೂರ್ವ ತಯಾರಿ ಮಾಡ್ಕೋಬೇಕು ಅಂತ. ಆಮೇಲೆ ಈ ಕೊಟ್ಟಿಗೆ ಅಂತ ಅಂದ್ರೆ ಶಂಕರಣ್ಣ, ಏನೋ ಒಂದು ಹಳೆ ಮನೆ ಇರ್ತದೆ ಅಲ್ಲೋ ಅಥವಾ ಬ್ಯಾಡ್ದೇ ಇರೋ ಜಾಗದಲ್ಲೋ ಒಂದ್ ಅಲ್ಲ ಕಮನ್ ಇಟ್ಕೊಂಡು ಕೊಟ್ಟಿಗೆ ಮಾಡ್ಕೊಳ ಅಂತದಲ್ಲ. ಅಲ್ಲ, ಮೊದ್ಲಿಂದ ಹಂಗೆ ಮಾಡ್ಕೊಬತ್ತವ್ರಲ್ಲ, ಹಂಗೆ ಮಾಡ್ಕೊಂಬತ್ತವ್ರೆ. ಅದಕ್ಕೆ ಈಗ ನೋಡು, ನಮ್ ದೇಶಕ್ಕೂ ಬೇರೆ ದೇಶಕ್ಕೂ ಹೋಲಿಕೆ ಮಾಡಿದ್ರೆ ಅವರು ಒಂದ್ ಹಸಿನಲ್ಲಿ ಕರಿಯ ಹಾಲಿನ ಪ್ರಮಾಣವೇ ಬೇರೆ. ಹೌದು, ನಾವು ಹತ್ತು ಹಸು ಇಟ್ಕೊಂಡು ಕರಿಯ ಪ್ರಮಾಣವೇ ಬೇರೆ. ಅಂದ್ರೆ ಅಲ್ಲಿಗೆ ಅವ್ರು ಒಂದ್ ಹಸಿಗೆ ನಮ್ ಹತ್ತು ಹಸಿಂದು ಈಕ್ವಲ್ ಆಯ್ತದೆ. ಈಕ್ವಲ್ ಆಯ್ತದೆ. ಈಗ ಮೊನ್ನೆ ಒಬ್ರು ಹೇಳ್ತಾ ಇದ್ರು, ಈ ನೋಡಪ್ಪ ಈ ಉಣ್ಣೆ ಇರ್ತಾವಲ್ಲ ದನ ಕರಿದ ಮೇಲೆ, ಉಣ್ಣೆ ನಾವು ಉಣ್ಣೆ ಅಲ್ಲೂ ಬಿಡು ಅಂತ ಅಂತ ಅಂತೀವಿ. ಕೈಗೆ ಸಿಕ್ಕ ಒಂದ್ ಎರಡ್ ಮೂರನ್ನ ಕಿತ್ಬಿಟ್ಟು ಗೆಜ್ಜಾಕದ ಏನೋ ಮಾಡ್ತೀವಿ. ಅವು ಬರೀ ಹಸಿನ ಮೈ ಮೇಲೆ ಇರಕ್ಲ, ಅವಕ್ಕೂ ಬುದ್ಧಿ ಇರಕ್ಲ ಶಂಕರಣ್ಣ. ಚೆನ್ನಾಗಿ ಬುದ್ಧಿ ಇರ್ತದೆ. ಅವು ಎಲ್ಲ ಈ ಗೋಡೆ ಪಡೆದಲ್ಲ ಸೇರ್ಕೊಂಡಿರ್ತವಂತೆ. ಗೋಡೆ ಪಡಲಿ ಅಂತ ಅಂದ್ರೆ ಈ ಮಣ್ಣಿನ ಗೋಡೆ ಇರ್ತಿರ್ತಲ್ಲಪ್ಪ, ಸ್ವಲ್ಪ ಬಿದ್ದಿರ್ತದೆ, ಒಂದು ಬಿರ್ಕಾಗಿರ್ತದೆ, ಅಲ್ಲೆಲ್ಲ ಸೇರ್ಕೊಂಡು ರಾತ್ರಿ ಹೊತ್ತು ಬಂದ್ಬಿಟ್ಟು ಮೈನ್ ಮೇಲೆ ಹೊತ್ಬಿಟ್ಟು ರಕ್ತ ಇರೋದು ಈ ತರದವೆಲ್ಲ ಮಾಡ್ತವಂತೆ. ತೊಂದರೆ ಕೊಡ್ತದಂತೆ. ಈ ಏನು ಮೀನಕ್ ಬಂದವಳು ಮಾತಾಡ್ತಾರೆ ಸುಮ್ಮನೆ, ನೀನ್ ಬರೀ ನನ್ ಮಾತು ಕೇಳ್ತಾ ಇದೆಯಲ್ಲ. ಅಲ್ಲ, ಈ ಪಾರ್ಟಿ ದೀರ್ಘ ಸಂಭಾಷಣೆಯಲ್ಲಿ ನಿರ್ತರಾಗಿದ್ದೀರಲ್ಲಪ್ಪ ಇಬ್ರುವೇ. ನಾನು ಕೇಳ್ತಾ ಈಗ ನಾವೇನಾರು ಒಂದ್ ಮಾಡ್ಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ವಿ ಕಣ್ಮೀನಕ್ಕ, ಏನಾರು ಮಾಡ್ಲೇಬೇಕು. ಈ ಸುಮ್ಮನೆ ಬರೀ ನಾವು ಹೊಲ ಹೊತ್ಕೊಂಡು ಬೆಳೆ ಕುಯ್ಕೊಂಡು ಹಿಂಗ್ ಮಾಡ್ಕೊಂಡಿರಕ್ ಆಗ್ಲಿಲ್ಲ. ವರ್ಷ ಪೂರ್ತಿ ಕೈ ತುಂಬಾ ಕೆಲ್ಸ ಇರ್ಬೇಕು ನೋಡು. ಆತರ ವರ್ಷ ಪೂರ್ತಿ ಒಂದು ದಿವಸಲು ಶಂಕರಣ್ಣ ಅಣ್ಣಯ್ಯ ಫ್ರೀ ಆಗ ಅವ್ರೆ ಖಾಲಿ ಕೂತರು ಅನ್ನಂಗಿಲ್ಲ ಅಂತ ಯಾರೋ ಅನ್ನ. ಈ ಕೆಮ್ಮಗೆ ಏನೋ ಒಂದು ನೀನ್ ಹೇಳಲಕ್ಕಂತ ಈ ಶಂಕರಣ್ಣ ಆತ್ಲಿಗೆ ಹೇಳ ಸಾಕು. ಅಲ್ಲ ಇರು, ನಾನು ಆಗ್ಲಿಂದ ಏನ್ ಬಹಳ ಸುದೀರ್ಘವಾಗಿ ಯೋಚನೆ ಮಾಡ್ತಿದ್ದೆ ಅಂತಂದ್ರೆ, ಮೀನಕ್ಕ ಅದು ಕೇಳಿಸ್ಕೊಂಡೆಲ್ಲೋ ಗೊತ್ತಿಲ್ಲ ಅಣ್ಣ, ನೀನ್ ಹೇಳ್ದಲ್ಲ ಅದೊಂದು ವಿಚಾರವ, ನಮ್ಮ ಈ ಉತ್ತರ ಕರ್ನಾಟಕದ ಕಡೆಯ ಕರವ ಹೊರಗಡೆ ಕಟ್ಬಿಟ್ಟು ಹಿಂಗೆ ವ್ಯತ್ಯಾಸ ಆಯ್ತು ಅಂತ ಹೇಳಿ, ಅದು ನೀನ್ ಹೇಳ್ದಂಗೆ ನಾವು ಸ್ವಲ್ಪ ವೈಜ್ಞಾನಿಕ ರೀತಿಯಲ್ಲಿ ಕೊಟ್ಟಿಗೆ ಕಟ್ಕಂದ್ರೆ ಮತ್ತೆ ಅದ್ರ ಕಡೆ ಒಸಿ ನಿಗಾ ವಹಿಸಿ ಅವನ ಜೋಪಾಸನೆ ಮಾಡಿದ್ರೆ ಈ ತರ ತೊಂದರೆ ಆಯ್ತಿತ್ತಿಲ್ಲ. ಅದು ಒಸಿ ಬೇಜಾರಾಯ್ತು. ಆಮೇಲೆ ಈಗ ಇವಳು ಏನೋ ಹೇಳಿದ್ಲು, ಏನ್ರಪ್ಪ ನೀನುವೇ ಮಾತಾಡ್ಕೊತಿದ್ದೀರಿ ಅಂತಂತವ. ಜೊತೆಗೆ ನೀನು ಒಸಿ ಕೆಮ್ಮು ಕೆಮ್ಮು ಕೆಮ್ಮು ಕೆಮ್ಮು, ಅದ್ಯಾಕೋ ನಿನ್ನ ಕೆಮ್ಮು ಬಿಡ್ತಾ ಇಲ್ಲ, ಅದ್ ನಿನ್ ಬಿಡ್ತಿಲ್ಲ ಅಥವಾ ನೀನ್ ಕೆಮ್ಮು ಬಿಡ್ತಿಲ್ವಾ? ಇಲ್ಲ, ಅದು ಹೆಚ್ಚು ಕಮ್ಮಿ ಬಿಟ್ಟಿತ್ತು ಶಂಕರಣ್ಣ. ಮನೆ ದಿವಸ ಹಬ್ಬ ಮಾಡಿದ್ರು, ಯುಗಾದಿ ಹಬ್ಬ ಮಾಡಿದಾಗ ಏನೇನೋ ಒಂದಷ್ಟು ಎಣ್ಣೆಲ್ಲಿ ಕರೆದಿರೋ ಕೊಟ್ಬಿಟ್ರು. ಆಯ್ತಾ, ಈಗ ತಿನ್ನಂಗಿಲ್ಲ ಬಿಡಂಗಿಲ್ಲ ಶಂಕರಣ್ಣ, ವರ್ಷಕ್ಕೊಂದ್ ಹಬ್ಬದಲ್ಲಿ ಹೆಂಗ್ ಬಿಡ್ತೀಯಪ್ಪ ತಿನ್ನಂಗಿಲ್ಲ ನಾನು ಅಂತ ಹೇಳ್ಬಿಟ್ಟು. ಆಯ್ತಾ, ನಾಳೆ ದಿವಸ ಯಾರು ತಂದು ಕೊಡ್ತಾರೆ ನಮ್ಗೆ? ಅದು ನಿಜಾನು ಮಾಡದೆ ಅಪರೂಪ ನಮ್ಮ ಮನೆಯಲ್ಲಿ. ಆದ್ರೂ ನೀನು ಒಬ್ಬಟ್ಟು ತಿಂದ್ರೆ ಪರವಾಗಿಲ್ಲ, ನೀ ಕರ್ಜಿಗಾಯಿ ಜಾಸ್ತಿ ತಿನ್ಬಿಟ್ಟ ಅಂತ ಹೇಳಿ, ಹಂಗಾಗಿ ಇದಕ್ಕೇನಾಯ್ತದ ಗೊತ್ತಾ, ಒಬ್ಬಟ್ಟಿಗಾರ ತುಪ್ಪ ಹಾಕಿರ್ತಾರೆ ಆಯ್ತಾ, ಈ ಕರ್ಜಿಕಾಯಿ ಅವೆಲ್ಲ ಕರಿಬೇಕಾದ್ರೆ ಎಣ್ಣೆಲ್ ಕರ್ದಿರ್ತಾರಲ್ಲ, ಇನ್ನೊಂದಾಗಿರ್ಬೇಕು ಮಿನಕ. ಇವನಿಗೆ ಕೆಮ್ಮ ಜಾಸ್ತಿ ಆಗ ಒಂದ್ ಕಾರಣ ಏನ್ ಗೊತ್ತಾ, ಅಯ್ಯೋ ಕರಿತಾರ ಟೈಮಲ್ಲಿ ಒಳಗಡೆಗೆ ಹೋಗವನೆ, ಇನ್ನೂ ಸರಿಯಾಗಿ ಬೆಂದಿತ್ತಿಲ್ವ ಏನೋ, ಏ ತೆಗಿರಿ ತೆಗಿರಿ ಒಳ್ಳೆ ಕೆಂಬಣ್ಣ ಬಂದೈತೆ ಅಂದಿರ್ಬೇಕು, ತಗಳಿ ತಗಳಿ ಹೊಂಬಣ್ಣ ಬಂದೈತೆ ಅಂತ ಕೊಟ್ಟವ್ರೆ. ಏನ್ ಗೊತ್ತಾ ಸಂಕ್ರಣ, ಕರೆದು ಕರೆದು ನಾವು ಜಾಲರಿಲ್ ಕರೆದು ಹಾಕ್ತಿವಲ್ಲ, ಅವಾಗ ತಿನ್ನ ಮಜವೇ ಬೇರೆ. ತಿನ್ಬಿಟ್ಟಿರ್ಬೇಕು ಒಂದ್ ಮೂರ್ ನಾಲ್ಕು. ಬಿಸ್ಬಿಸಿದ ಬೆಂದಿದ್ರೆ ಪರವಾಗಿಲ್ಲ, ಹಸ್ಬಿಸಿ ಆಗಿದ್ರೆ ಅದಕ್ಕೆ ಅವ್ನಿಗೆ ಕೆಮ್ಮಾಗಿರೋದು ತೊಂದ್ರೆ ಆಗಿ ಶಂಕರಣ್ಣ. ಅವತ್ತಿಂದ ಹಬ್ಬದ ದಿವಸ ನೋಡಪ್ಪ ಮತ್ತೆ ಜಾಸ್ತಿ ಆಗ್ಬಿಡುತ್ತಂಗೆ. ಇಲ್ಲ ನೀನು ಹೊಸಿ ಈ ಅದೇನೋ ಉಪ್ಪು ನೀರು ಹಾಕೊಂಡು ಮುಕ್ಕಳಿಸೋದಂತಾರಲ್ಲ, ಎಲ್ಲಾನು ಮಾಡ್ತೇನೆ ಕಣಪ್ಪ, ನಾನು ಇಂಥದ್ ಮಾಡಿದೀನಿ ಇಂಥದ್ ಬಿಟ್ಟಿದೀನಿ ಅನ್ನಂಗಿಲ್ಲ. ಅಂದ್ರೆ ನಾನು ತುಳಸಿ ಹೇಳಿದ್ದೆ, ನಾಗ್ದಾಳಿ ಸೊಪ್ಪು ಹೇಳಿದ್ದೆ, ಅದ್ರ ರಸ ಜೈನ್ತುಪ್ಪದ ಜೊತೆಗೆ ತಗೋ ಅಣ್ಣಯ್ಯ ಅಂತ, ಅದು ಆಗೈತೆ. ಈಗ ಗರ್ಜಿಕಾಯಿ ಆದ್ಮೇಲೆ ಏನ್ ಬಂತು, ಹೊಸದಡಕು. ಹೊಸದಡಕಲ್ಲಿ ಅಣ್ಣಯ್ಯ ಹೇಳ್ದಂಗೆ ಹಸಿ ಎಣ್ಣೆಲ್ ಕರ್ದಿರೋದ್ ಏನೋ ಅದು ಇದು ತಿಂದೈತೆ. ನೀನು ಔಷಧಿಗಳು ಹೇಳ್ದಲ್ಲ ಅಣೆ, ನೀವು ಒಂದ್ ಕೆಲಸ ಮಾಡು, ಈಗ ನಿಮ್ಮನೆ ಹಿತ್ಲದ ಐತೆ ನೀನ್ ಸರಿ ಗಮನಿಸಿದೆಯಲ್ಲ ಗೊತ್ತಿಲ್ಲ, ಈ ಅಮೃತ ಬಳ್ಳಿ ಐತಲ್ಲ ಆ ಎಲೆಯ ಒಂದ್ ಮೂರ್ನಾಲ್ಕು ನಾಳೆ ಬೆಳಗ್ಗೆನೆ ಎದ್ದ ತಕ್ಷಣ ಹೊತ್ತಾರನೆಯ ನೀರು ಪಾರು ಕುಡಿದು ಮುಕ್ಕಳಿಸ್ಬಿಟ್ಟು ಒಗಿದ್ಬಿಟ್ಟು ಆ ಎಲೆ ಜಗದ್ಬಿಟ್ಟು ಅದ್ರ ರಸ ಕುಡಿ, ನೀನ್ ಸಾಯಂಕಾಲ ದೊಳಗಡೆ ನೋಡು ನಿನ್ ಕೆಮ್ಮಿ ಹೋಗ್ಲಿಲ್ಲ ಅಂದ್ರೆ ಕೇಳು. ಹೌದಾ, ನಾನು ಹೇಳಿದ್ರೆ ಅಲ್ಲಿ ಯಾರ್ಯಾರು ಹೇಳಿದ್ರೆ ಎಲ್ಲದ ಮಾಡಿದೀನಿ, ನಾನು ಕೆಮ್ಮದ ಎಷ್ಟು ಜನಕ್ಕೆ ಇಷ್ಟವೋ ಎಷ್ಟು ಜನಕ್ಕೆ ಅಷ್ಟೋ ಗೊತ್ತಿಲ್ಲ, ಎಲ್ಲ ಹೇಳ್ತಾರ ಏನ್ ಹಿಂಗ್ ಕೆಮ್ತಿಯಲ್ಲ ಅಂತ ಹೇಳ್ಬಿಟ್ಟು, ಏನ್ ನಾನ್ ಕೆಮ್ಮಂಗಿಲ್ವಪ್ಪ ಅಂದ್ರೆ, ನೀನು ಒಳ್ಳೆ ವಿಚಾರ ಹೇಳ್ದಾಗ ತುಂಬಾ ಚೆನ್ನಾಗಿ ಕೆಮ್ಮದು ಅಂತ ಹೇಳ್ತಾರೆ. ಯಾವಾಗ ಬೇಸರ ಆದಾಗ ಕೆಮ್ತಿಯಲ್ಲ ಅದು ಹೊಸ ಎಲ್ರಿಗೂ ಸ್ವಲ್ಪ ಹಂಗೆ ಒಂದ್ ಸ್ವಲ್ಪ ಇರಿಸಬಿಟ್ಟು ಸಾಯ್ತದೆ. ಆದ್ರೆ ನೀನ್ ನೋಡು, ನಾನೀಗ ಹೇಳಿದ್ನಲ್ಲ ಆ ಅಮೃತ ಬಳ್ಳಿ ಎಲೆಯ ನಾಕೆ ನಾಕೆಲೆ ಸಾಕು ಆಯ್ತಾ, ನಾಕೆ ನಾಕೆಲೆ ಚೆನ್ನಾಗಿ ಜಗದ್ಬಿಟ್ಟು ರಸ ನುಂಗು ಆಯ್ತಾ, ಉಗಿಯಕ್ ಹೋಗ್ಬೇಡ. ನಿನಗ್ ಗೊತ್ತಲ್ಲ ಹೊಸಿ ಒಗರಿ ಇರ್ತದೆ, ಕಹಿ ಇರುತ್ತದೆ. ಆಮೇಲೆ ಈ ನನ್ನೆ ಈ ಹೊರಸ್ ತೊಡತ್ನಾಗೆ ಈ ಮೀನಕ್ ಇದ್ದವಳು ಆ ಕರಿತಿನ ಊಟಕ್ಕೆ ಅಂತಂದವಳು ದೇನ್ ಮಾತನೆ ಬಿಟ್ಬಿಟ್ಲಪ್ಪ, ಅದ್ ಯಾಕೋ ಕಾಣೆ ಇನ್ನೊಂದಪ್ಪ ಕರೀಲಿ ಅಂತ. ಇಲ್ಲ ಅವಳು ಏನು ಅಂತ ಅಂದ್ರೆ ಗುರುವಾರ ಲೋಪ ಸೋಮವಾರ ಮಾಡ್ತಾಳ ಗುರುವಾರ. ಹೌದೌದೌದು, ಅಂದ್ರೆ ನಾನು ಅನ್ಕಂದೆ, ಆದ್ರೂ ಯಜಮಾನಪ್ಪ ಬಿಟ್ಟಿರಕಲ್ವಲ್ಲ ಹುಸಿ ಪಸಿ ಮಾಡ್ಸಿರ್ತಾನೇನೋ, ಆದ್ರೂ ಈ ಕಡೆ ಗಮನ ಹರಿಸ್ಲಿಲ್ವಲ್ಲ ನಮ್ಮವ ಯಜಮಾನಪ್ಪ ಉಸಿರು ಹೆಂಗಿಲ್ಲ ಅಳ್ತವ ಇಟ್ಟವಳ. ಅಂದ್ರೆ ಇವಳು ನಾಳಿಲ್ಲ ನಾಡಿದಕ್ಕೆ ಮಾಡೋದು ಭಾನುವಾರಕ್ಕೆ ಭಾನುವಾರಲೇ ಮಾಡದವಳು. ಈಗ ನೀನು ನಾನು ಹೇಳೋ ವಿಚಾರ ಹುಸಿ ಮನ್ಸಿಗೆ ಹಾಕ ಮೀನಕ್ಕ. ಈಗ ಆಗ್ಲೇ ನಾನು ಅಣ್ಣ ಒಂದು ವಿಚಾರ ಮಾತಾಡ್ತಿದ್ದ, ಏನು ಅಂತಂದ್ರೆ ಕಳೆದ ವಾರ ನಾನು ಹಿಂಗೆ ಸಿಕ್ತಾಗ ಹಳ್ಳಿ ಕಟ್ಟೆ ಮೇಲೆ ಕುತ್ಕೊಂಡಿದ್ವಲ್ಲ, ಆಗ ಹೊಸಿ ಟ್ರೈನಿಂಗ್ ವಿಚಾರ ಹೇಳಿದ್ದೆ. ಈಗ ನೋಡು, ನಿನ್ನೆ ಮೊನ್ನೆನಲ್ಲಿ ನಾವೀಗ ಹಬ್ಬ ಮುಗಿಸ್ಕೊಂಡ್ವ, ಹಬ್ಬ ಮುಗ್ದೈತೆ, ಯಾವತ್ತು ಅಣ್ಣಯ್ಯ ಹೊನ್ನಾರ್ ಕಟ್ಟಿದ್ನಲ್ವ ಕೇಳು. ನಾನು ವರ್ಷ ವರ್ಷ ಬಿಡ್ತೇನೆ ಶಂಕರಣ್ಣ, ಯಾವ ಕೆಮ್ಮ ಬಂದ್ರು ಬಿಡಕ್ಕಲ್ಲ ನಾನು. ಅದಕ್ಕೆ ಕೇಳಿತ್ತು ಹುಸಿ, ನಿನ್ಗೆ ಈ ಕೆಮ್ಮಗಕ್ಕೆ ಇದು ಒಂದು ಕಾರಣ ಇರಬೇಕು. ಯಾಕೆಂತಂದ್ರೆ ಈಗ ಕಳೆದ ವಾರದಲ್ಲಿ ಅಂತಾರೆ ಒಂದು ನಾಲ್ಕೈದು ದಿನದವ ಆಗೊಮ್ಮೆ ಈಗೊಮ್ಮೆ ಅಂತಾರೆ ತುಂತುರು ಮಳೆ ಸುಮಾರಿಗೆ ಸಾಧಾರಣ ಮಳೆ ಎಲ್ಲ ಬತ್ತಲ್ಲ, ಆಗಿನ್ನು ನೀನು ಈ ಹೊಲಕ್ಕೆ ಹೂಡ್ದಲ್ಲ ಎತ್ತ ಹುಸಿ, ಆ ಮಣ್ಣಿನ ಘಾಟಿಗೆ ಏನಾದ್ರು ಆತರ ಆಗಿರ್ಬೋದು, ಸುಮಾರು ದಿನ ಆಗಿತ್ತಲ್ಲ ಹೊಲ ಒಳ್ಳೆಯ. ಏನು ಹಾಕಲ್ಲ ಬಿಡು ಶಂಕರಣ್ಣ, ಮಣ್ಣಲ್ಲಿ ಬಿದ್ದು ಒದ್ದಾಡಿದ್ರೆ ಏನು ಹಾಕಲ್ಲ ನಮ್ಗೆ. ಯಾಕೆ ಅಂತ ಅಂತಂದ್ರೆ ಅದೇನ್ ರೆಸಿಸ್ಟೆನ್ಸ್ ಪವರ್ ಬರ್ಬೇಕು ಬಂದ್ಬಿಟ್ಟೈತೆ ಅಲ್ಲ, ರೋಗ ನಿರೋಧಕ ಶಕ್ತಿ ಮೊದಲೇ ಇರ್ತದೆ. ಕಳ್ದಪ್ಪ ಹಿಂಗೆ ಕುತ್ಕೊಂಡು ಮಾತಾಡಿದಾಗ ಅಣ್ಣ ನೀನು ನಾನು ಜಡಿ ಮಳೆ ಸಂಕ್ರಣನ್ ಬಾಯರ್ಕೆ ಅಂತ ಬರ್ಲಿ ಅಂದಿದ್ದೆ ತಡ, ಅವತ್ ಸಂಜನೆ ಮಳೆ ಬಂದ್ಬಿಡದ. ಅಯ್ಯೋ ಅದು ಬಾಯಿ ಹರಕೆ ಅನ್ನಕಂತವ, ಹಬ್ಬ ಐತ್ ನೋಡು, ಈ ಹಬ್ಬದ ಯಶಸ್ವೇ ಹಂಗೆ ಯುಗಾದಿ ಮೇಲೆ ಮಳೆ ಬರ್ತದೆ ಅಂತ ಹೇಳ್ತಾರಲ್ಲ. ಆ ಮಣ್ಣಿನ ಘಮ ಅಣ್ಣ ಹೇಳ್ದಂಗೆ ಅಪ್ಪ ಮೊದಲನೇ ಮಳೆ, ನಾನಂತೂ ಹೊಸಿ ಖುಷಿ ಪಡ್ಲಿಲ್ಲ. ನಾನ್ ಮಾತ್ರ ಯಾವ ಹಬ್ಬ ಯಾವ ಹರಿದಿನ ಬಿಟ್ರುವೆ ಶಂಕರಣ್ಣ, ಈ ಸಂಕ್ರಾಂತಿ ಮತ್ತೆ ಯುಗಾದಿ ಅಂತ ಅಂತಂದ್ರೆ ಬಾರಿ ಇದು ನೋಡಪ್ಪ ನಂಗೆ ಅಲ್ಲ ಶ್ರೇಷ್ಠವೇಯ. ಯಾಕೆ ಅಂತಂದ್ರೆ ಕೈ ತುಂಬ ಕೆಲಸ, ದನಕರ ಎಲ್ಲ ತೊಳಿಬೇಕ ಸಂಕ್ರಾಂತಿಲಿ, ದನಕರ ಎಲ್ಲ ತೊಳೆದು ಮಾಡಿ ದೀಪಾವಳಿಲುವೆ ಎಲ್ಲ ಪೂಜೆ ಗೀಜೆ ಮಾಡ್ತೀವಿ. ಅದೇ ತರ ಯುಗಾದಿನಲ್ಲೂ ನಾನಂತೂ ಎರಡು ಎತ್ತಂತೂ ಇಟ್ಕೊಂಡೇ ಇದೀನಿ. ಯಾಕೆಂದ್ರೆ ಉಳಕ್ ಬೇಕೇ ಬೇಕಲ್ಲ ಶಂಕರಣ್ಣ, ಏನೇ ಟ್ರ್ಯಾಕ್ಟರ್ ಉತ್ತರವೆ ಎತ್ತಲುತ್ತಂಗ ಆಯ್ತದ. ಆಮೇಲೆ ಏನು ಅಂತ ಅಂದ್ರೆ ಇವತ್ತು ಇಷ್ಟು ಗಟ್ಟಿಮುಟ್ಟಾಗಿದ್ದೀನಿ ನಾನು ಅಂತಂದ್ರೆ ಪೂರ್ತಿ ಆರೋಗ್ಯವಾಗಿ, ಅದಕ್ಕೆ ಕಾರಣ ಅದೇ ನೋಡಪ್ಪ. ಅಲ್ಲ ಅದು ಎತ್ತೋದಂಗ ಜೊತೆ ನಾವು ನಡೀತೀವಲ್ಲ, ಹೊಲೆಲ್ಲ ಸುತ್ತಿ ಸುತ್ತಿ ಸುತ್ತಿ ಸುತ್ತಿ ಅದೇನೋ ಒಂದ್ ಗಾದೆ ಹೇಳ್ತಾರೆ ನೋಡು. ಈಗ ಗಾದೆನಕ್ಕಿಂತ ಇರ ಇಚ್ಚಾರ್ವೇಯ, ನಾವೀಗ ಒಂದು ಎಕರೆ ಹೊಲವ ಎತ್ತಿನಲ್ಲಿ ಉತ್ತರೆ ಸುಮಾರು ಹತ್ತತ್ರ ಐದರಿಂದ ಹತ್ತು ಕಿಲೋಮೀಟರ್ ನಡೆದಂಗೆ ಅಂತ ಹೇಳ್ತಾರೆ ನೋಡು. ಯಾಕೆಂತಾರೆ ನಾವು ಒಂದೇ ಹುಕ್ಕೆ ಹೊಡೆಯಕಲ್ಲ ನೋಡು, ಮತ್ತೇನ್ ದೂರ ದೂರಕ್ಕೆ ಹೊಡೆಯಕಲ್ಲ, ಸಾಲ್ಪಕ್ತಲ್ ಹೊಡಿತೀವ ಇಡೀ ಹೊಲವ ಎರಡು ದಪ್ಪ ಮೂರ್ ದಪ್ಪ ಹೊಡೆದ್ರೆ ಹತ್ತತ್ರ ಐದರಿಂದ ಹತ್ತು ಕಿಲೋಮೀಟರ್ ನಡೆದಂಗ ಜಾಸ್ತಿ ಆಯ್ತದೆ, ಇನ್ನು ಜಾಸ್ತಿ ಆಯ್ತದೆ. ನಾನೆಲ್ಲ ಪೂರ್ತಿ ಸಣ್ಣ ಹುಕ್ಕೆ ಎಲ್ಲ ಹೊಡೆಯೋದು ಅದಕ್ಕೆ ಹೇಳ್ದೆ. ಆಮೇಲೆ ಬೇರೆ ಕಳೆದವ್ರ ಬೇರೆ ಮಳೆ ಬೇರೆ ಬಂದ್ಬಿಡ್ತಾ. ಸಿ ನೀನು ಸುಧಾರಿಸ್ಕ ಹೇಳ್ತೀನಿ, ನೀನು ಈ ಪಟ್ಟಿ ಕೆಂಬೇಡ. ಮೊದಲನೇದಾಗಿ ಈ ಸಾಂಬಾರ್ ಕಷಾಯ ಐತಲ್ಲ, ಈ ಸಾಂಬಾರ್ ಬೀಜ ಹಾಕ್ಬಿಟ್ಟು ಒಸಿ. ನೀನು ಒಂದ್ ಹೇಳಿದ್ಯಲ್ಲಪ್ಪ, ಈಗ ನಾಲ್ಕಾರು ಜನ ಹೇಳಿದ್ದೆಲ್ಲ ಮಾಡೇ ಮಾಡ್ದಂಗ ಹಿಂಗಾಗಿರೋ. ಇಲ್ಲ ಇಲ್ಲ, ಯಾವ್ದಾರ ಒಂದ್ ಮಾಡ್ಬೇಕಂತ. ಈಗ ಈಗ ಸಾಯಂಕಾಲಕ್ಕೆ ನಾನು ಹೇಳ್ತೀನಿ. ನೀನು ಸಾಯಂಕಾಲ ಒಂದ್ ಹೇಳ್ತೀಯ, ರಾತ್ರಿಗೆ ಒಂದ್ ಹೇಳ್ತೀಯ, ಬೆಳಿಗ್ಗೆ. ಇಲ್ಲಿ ತಿಳ್ಕೋ, ಅಮೃತ್ ಬಳ್ಳಿಯ ಜಕ್ಕಣ್ ತಿನ್ನು ತೊಳೆದು ಆಯ್ತಾ. ಕಷಾಯ ಏನಕ್ಕೆ ಅಂದ್ರೆ, ಈ ಕಾಫಿ ಟೀ ಕುಡಿಯೋ ಬದ್ಲಿಗೆ ಸಂಕ್ರಣ ಹೇಳ್ದಂಗೆ ಧನಿಯಾ ಬೀಜ, ಕೊತ್ತಂಬರಿ ಬೀಜ ಅಂತಾರಲ್ಲ, ಅದನ್ನ ಚೆನ್ನಾಗಿ ಕ್ರಶ್ ಮಾಡೋದು ಅಂತಾರಲ್ಲಪ್ಪ, ಹಂಗೆ ಚೆನ್ನಾಗಿ ಕುಟ್ಟಾಣಿಲಿ ಕುಟ್ಕೋಬಿಟ್ಟು ಹದವಾಗಿ ಅದಕ್ಕೊಂದಷ್ಟು ಅರಿಶಿನ, ಕೆಂಪು ಕಲ್ ಸಕ್ಕರೆ ಬರ್ತದೆ ಅದನ್ನು ಹಾಕಿ ನೀನ್ ಚೆನ್ನಾಗಿ ಹಿತವಾಗಿ ಗಂಟ್ಲಿಗೆ ಬಿಡಂಗೆ ಈಗ ಒಂದ್ ಲೋಟ ನೀರ್ನ ಅರ್ಧ ಭಾಗ ಆಗ ಶಿಂಗಿಸ್ಬೇಕು. ಅವಾಗ ಕಷಾಯ ಚೆನ್ನಾಗಿ ಇಳ್ಕತ್ತದೆ. ಅದನ್ನ ನೀನ್ ಗುಟುಕಿಸ್ತಾ ಇದ್ರೆ ದಿಟ್ಟವಾಗ್ಲೂ ಹೋಗುತ್ತೆ. ಅದು ಅಮೃತ್ ಬಳ್ಳಿನುವೆ ಇದನ್ನುವೆ, ಇವೆರಡು ಮಾಡ್ಕೋಬಿಡು. ಇವೆಲ್ಲ ಹೆಂಗೆ ಅಂತ ಅದ್ರ ಮೇಲಕ ಹೇಳೋದ್ಕಿಂತಲೂ ಮಾಡ್ಕೊಟ್ರು ನೋಡು, ಒಳ್ಳೇದ್ ನೋಡು. ಈಗ ಮಾಡ್ಕೊಡೇನ ತಗೋ, ನಿಮ್ಮಿಬ್ರಿಗೆ ಮಾಡ್ಕೊಡ್ದಲ್ಲ ಇನ್ಯಾರಿಗೆ. ಅದಕ್ಕೆ ನಾನು ಆಗ್ಲಿ ನಿನ್ಗೆ ಯಾಕೆ ಅದನ್ನ ಹೇಳ್ದೆ ಅಂತಂದ್ರೆ, ಈಗ ಸಾಯಂಕಾಲ ಅಂತ ಯಾಕಂತಂದ್ರೆ, ಈಗ ಹೆಂಗಾರು ಮಾತು ಮುಗಿಸಿ ಕಡೆಗೆ ಬತ್ತೀವಾ, ಬರ್ಬೇಕಾರಂಗೆ ಮೀನಕ್ಕ ಮನೆ ಕಡೆಗೆ ಹೋಗೋಣ, ಎರಡು ಲೋಟ ಕಷಾಯ ಮಾಡಿಸ್ಕೊಳ್ಳೋಣ. ಈಗ ಜೊತೆಲಿ ಇದ್ಮೇಲೆ ಸಾವಾಸ ದೋಸ ಬತ್ತದೆ ಅಂತಲ್ಲ, ಹೊಸಿ ಮುಂಜಾಗ್ರತೆಗಿರೋದ. ನಾನು ಒಂದ್ ಲೋಟ ಕಷಾಯ ಕುಡಿತೀನಿ, ನೀನು ಒಂದ್ ಲೋಟ ಕಷಾಯ ಕುಡಿ, ನಾಳೆ ಬೆಳಿಗ್ಗೆ ಹೊತ್ತಾರಂದ್ರೆ ನಾನು ಹೇಳಿದ್ನಲ್ಲ, ಎದ್ಬಿಟ್ಟು ನಾಲ್ಕು ಅಮೃತ್ ಬಳ್ಳಿ ಎಲೆಯ ತಿನ್ನು ಆಯ್ತಾ. ನೀನು ಮತ್ ನಾಳೆ ಸಾಯಂಕಾಲ ನೀನೇ ಹೇಳ್ತೀಯ ಮಾಡ್ಕೊಟ್ಟಿದ್ದು ಎರಡು ಕಷಾಯ ಮತ್ತೆ ಈ ಎಲೆದು ಔಷಧಿ ಬಹಳ ಚೆನ್ನಾಗಿ ಕೆಲಸ ಮಾಡ್ತಂತವ. ಆಗ್ಲೇ ಅಣೆಯ ನೋಡು, ಮಾತಾಡ್ತಾ ಮಾತಾಡ್ತಾ ಎಲ್ಲೆಲ್ಗೋ ವಿಚಾರ ತಗ ಬಂದ್ಬಿಟ್ಲು ನಮ್ ಮೀನಕ. ಈಗ ನೋಡು, ಹೊನ್ನಾರ್ ಕಟ್ಟೋದ್ರದ್ದು ವಿಶೇಷ ನೀ ಕಟ್ಟಿದ್ಯಾ ಸರಿ, ನನಗದ್ರ ವಿಶೇಷನ ಹೇಳಿಲ್ಲ. ಈಗ ನೋಡು, ಸಾಮಾನ್ಯವಾಗಿ ವರ್ಷದಲ್ಲಿ ಮೂರ್ ಸಲ ನಾವು ನಮ್ಮ ಗೋವುಗಳು ಎತ್ತು ಹೊಸ ದನಕರನ್ನೆಲ್ಲ ಪೂಜೆ ಮಾಡ್ತೀವಿ ವಿಶೇಷವಾಗಿ. ಹೌದಾ, ನಮ್ಗೀಗ ನೋಡಪ್ಪ ಬೆಳೆ ಬರೋ ಟೈಮು ಆಯ್ತಾ. ನಮ್ ಸುಗ್ಗಿ ಟೈಮಲ್ಲಿ ನಾವ್ ಹೆಂಗಿದ್ರು ಸಂಕ್ರಾಂತಿ ಟೈಮಲ್ಲಿ ಸುಗ್ಗಿ ಹಂಗೆ ಸಂಭ್ರಮ ಮಾಡ್ತೀವಿ ಆಯ್ತಾ. ಅದಾದ್ಮೇಲೆ ಬರೋದು ನಮ್ ಹೊಸ ವರ್ಷ ಅಂತಂದ್ರೆ, ಈಗ ಮೊನ್ನೆ ಇನ್ನು ಹೋಯ್ತಲ್ಲ ಯುಗಾದಿ, ಯುಗಾದಿಲಿ ಹೊನ್ನಾರ್ ಕಟ್ತೀವಿ. ಇನ್ ಮಾಮೂಲಿ ಅಂತ ಈಗ ನಮ್ದು ಏನೈತೆ ಈ ದೀಪಾವಳಿಲಿ, ದೀಪಾವಳಿಲಿ ಅದಕ್ಕೆಲ್ಲ ಅದು ಕೋಡು ಪಾಡಿಗೆಲ್ಲ ಬಣ್ಣ ಬಳ್ದು ಸಂಪ್ಲಿಕೆ ಹಾಕಂದು ಮಾಡ್ತೀವಿ. ಆದ್ರೆ ಇವತ್ತಿಗೂ ನಮ್ ಹಳ್ಳಿ ಕಡೆಯಲ್ಲಿ ವಾರಕ್ಕೆ ಎರಡು ಸಲ ಮೂರ್ ಸಲ ಅದ್ರದ್ದು ದನದ ಮೈ ತೊಳೆದು ಪೂಜೆ ಮಾಡಿ, ಅದೇ ಮೊದಲನೇ ಪೂಜೆ, ಅದೇ ನಮ್ಮನೆ ಲಕ್ಷ್ಮಿ, ಅದೇ ನಮ್ಮನೆ ತಾಯಿ ಅಂತೇಳಿ ಪೂಜೆ ಮಾಡ್ತಾರಲ್ಲ. ಆದ್ರೆ ವಿಶೇಷದ ಮುಂದೆ ಈಗ ನಾವು ಹಬ್ಬ ಅಂತ ಹೆಸರಿಗೆ ಹೇಳೋದ್ ಆಟೆಯ ಅಂದ್ರೆ, ನಮ್ ಹಳ್ಳಿಗರು ಪ್ರತಿದಿನ ಈಗ್ಲಿಗೂ ಅದನ್ನ ಮಾಡ್ಕೊ ಬಂದವ್ರೆ ಮೀನಕ. ಸತ್ಯವಾದ ಮಾತು, ಸತ್ಯವಾದ ಮಾತು. ಈಗ ಹೊನ್ನಾರ್ ನೀನ್ ಕಟ್ತಲ್ಲ, ಈಗ ಎಷ್ಟು ಒಂದು ನಾಲ್ಕೈದು ಸಲ ಉತ್ತ ಅಥವಾ ಹೆಂಗ್ ಮಾಡ್ದೆ? ಏನ್ ಮಾಡ್ದೆ ಅಂದ್ರೆ ಶಂಕರಣ್ಣ, ಈ ವರ್ಷ ವರ್ಷ ಮಳೆ ಆಯ್ತಿರ್ಲಿಲ್ಲ ನೋಡು, ಬಾರಿ ಬೇಜಾರಾಗತ್ ನನ್ಗೂ. ಈ ಸುಮ್ನೆ ಎಂತದ ಕಟ್ತೆ ಅಂತ ಅನ್ಕೊಂಡು ಒಂದಾರ ಕಟ್ಕೊಂಡು ಅದು ಹರಿಯಕ್ಕೆಲ್ಲ ಮಾಡಕ್ಕೆಲ್ಲ ಸುಮ್ನೆ ಒಂದ್ ಎರಡ ಸಾಲ ಹೊಡಿತಾ ಇದ್ವಾ. ಈ ಕಳೆದವಾರ ಬೇರೆ ಮಳೆ ಬಂದ್ಬಿಡ್ತಾ, ಒಂಚೂರು ಹದಾಗಿತ್ತು. ಆಮೇಲೆ ಗದ್ದೆ ಕೂಯಿಸಿದ್ನಲ್ಲಪ್ಪ, ಗದ್ದೆ ಕೂಯಿಸ್ತಾ ಸ್ವಲ್ಪ ತ್ಯಾವಿತ್ತು ಅಂತ ಹೇಳ್ಬಿಟ್ಟು ಒಂದು ಉಕ್ಕೆ ಹೊಡಿಸಿರೋ ಅಂತ ಅಂದಿದ್ದಲ್ಲ ನೀನೇ, ಒಳಗಡೆ ಕೀಟಪಾಟ ಗಿಟ್ಟೆ ಅದ್ರಲ್ಲಿ ಇದಾಯ್ತವೆ ಅಂತ ಹೇಳ್ಬಿಟ್ಟು ಬೇರೆ ಹೊಡೆದಿದ್ನ. ಒಂದ್ ಸ್ವಲ್ಪ ಹಂಗೆ ಚೆನ್ನಾಗಿತ್ತು, ಪೂರ್ತಿ ಜೊತೆಗೆ ಒಂದ್ ಹೊಲ ಒತ್ತೆಬಿಟ್ಟೆ. ಅದು ಇನ್ನೊಂದು ನೋಡು, ಈಗ ಅಣೆಯ ಯಾವಾಗ್ಲೂ ಮುಂದಾಲೋಚನೆ ಮಾಡ್ತಾನೆ ಅನ್ನೋದಕ್ಕೆ, ಈಗ ಗದ್ದೆ ಯಾಕೆ ಉತ್ಕಂದ ಅಂತ ಹೇಳ ನೋಡ್ದ ಮೀನಕ. ಅಂದ್ರೆ ಈಗ ಇನ್ನೇನು ಬೇಸಿಗೆ ಬತ್ತೈತಲ್ಲ, ಹುಸಿ ಹಂಗಲ್ಲ, ಹುಸಿ ತಡಿ ನೀನು ಯಾಕಂಗೆ ಒಳ್ಳೆ ಮುಂದಕ್ಕೆ ಹೋಯ್ತೇನೆ, ನೀನ್ ನಡೆಯೋದು ಬಿರ್ಬಿರ್ನೆ ಮಾತು ಅರ್ಜೆಂಟ್ ಮಾಡ್ಬೇಡ. ಯಾಕಂತಂದ್ರೆ ಅಣೆಯ, ಈಗ ಬಾ ಅಂದ್ರೆ ಬೇಸಿಗೆ ಬಂತು ಆಯ್ತಾ, ಮುಂದೆ ಮುಂಗಾರು ಬರ್ತದೆ, ಮುಂಗಾರಿಗೆ ನಮ್ ಜಮೀನ್ ಸಿದ್ಧತೆ ಮಾಡ್ಕೋಬೇಕು. ಸಿದ್ಧತೆ ಮಾಡ್ಕೋಬೇಕು ಅಂದ್ರೆ ಹಸರೆಲ್ಲ ಗೊಬ್ಬರ ಬೇಕು, ಹಸರೆಲ್ಲ ಗೊಬ್ಬರ ಬೇಕು. ನಾನು ಈಗಲೇ ಕಾಳು ಚೆಲ್ಕೋಬೇಕು, ಕಾಳು ಚೆಲ್ಲಕ್ಕೆ ಅಂತ ರೆಡಿ ಮಾಡ್ಕೊಂಡವನೇ ನಮ್ಮ ಮನೆಯ. ಹೌದು, ನೀನು ನೋಡು ರೆಡಿ ಮಾಡೋದಲ್ಲ, ಚೆಲ್ಲೆ ಆಯ್ತು ನೋಡು ಮತ್ತೆ. ನೀನು ಚೆಲ್ತಾನೆ ಅನ್ಕಂದಿದ್ದೆ, ಚೆಲ್ಲೆ ಆಗೈತೆ. ಚೆಲ್ಬಿಟ್ಟು ಹಂಗ ಒಂಚೂರು ಇದು ಪಸಿತ್ತಲ್ಲಪ್ಪ, ಒಳ್ಳೆ ಹದ ಐತೆ, ಮತ್ತೊಳ್ಳೆ ನೀರ್ ನಮ್ಸ ಐತೆ. ಇನ್ನೊಂದ್ ಹೇಳ್ದಪ್ಪ, ಮಳೆ ಆತದೆ ಸರಿ ಹೋಗುತ್ತಲ್ಲಿಗೆ. ಆಮೇಲೆ ನೀನ್ ತಿಳ್ಕೊಂಡಿರೋದು ಅದು ತಪ್ಪು. ಯಾಕೋತಾ, ಜಾಸ್ತಿ ನಮ್ಗೆ ಈ ಕಡ್ಲೆ ಅಲ್ಸಂದೆ ಹುರುಳಿಗೆಲ್ಲ ಏನ್ ಮಳೆ ಬೇಕಾಗಿಲ್ಲ, ಗದ್ದೆ ಪಸಿ ಐತಲ್ವಾ, ಪಸಿನಲ್ಲೇ ಹೆಂಗ್ ಬರ್ತದೆ ನೋಡು. ಮತ್ ಸಾಲ್ದಿದ್ದಕ್ಕೆ ನಾನು ಕಳೆದ್ವಾರ ಆಚೆ ವಾರ ಸಿಕ್ತಾಗ ಹೇಳ್ತಾನೆ ಇದೀನಿ, ನೀನ್ ಯಾಕೋ ನನ್ ಮಾತು ನಂಬ್ತಾನೆ ಇಲ್ಲ. ಈಗ ಇತ್ತೀಚೆಗೆ ನೀ ಕಣಂಗೆ ಈ ವಾತಾವರಣದ ಬದಲಾವಣೆ ಆಗಿ ನಮ್ಗೆ 10-11 ಗಂಟೆ ಕಳೆದ್ಮೇಲಿಂದ ಸಂಜೆ 5:30 ಎಂತ ಚಿಟಿ ಚಿಟಿ ಬಿಸಿಲು ಇರ್ತದೆ. ಆದ್ರೆ ಬೆಳಗ್ಗೆನೆ ನೀನ್ ಎದ್ ನೋಡು, 6:30-7 ಗಂಟೆಯಿಂದ 8:00-8:30 ಅಷ್ಟೇ ಹಿಮ ಬೀಳ್ತಿರ್ತದೆ. ಈಗ ಹಣೆಯ ಹಾಕಿರೋದು ಒಳ್ಳೆ ಟೈಮ್ಗೆ ಹಾಕಂದ್ ಬಂದವನೆ. ಆದ್ರೆ ಅವನು ಹುಸಿ ನಮ್ಗೆ ಇಸಿಯ ತಿಳಿಸ್ದೆ ಒನ್ ಅವರ್ ಕಟ್ ಜೊತೆನಲ್ಲೇ ಬೀಜ ಎರ್ಚ್ಕ ಬಂದ್ಬಿಟ್ಟವನಲ್ಲ ಯಾಕೆ ಅಂತ ಗೊತ್ತಾಗಲಿಲ್ಲ. ಮಾಮೂಲಿ ವರ್ಷ ವರ್ಷ ಮಾಡೋದಲ್ಲಪ್ಪ ಅದನ್ನೇ ಹೇಳ್ಕೊಡ್ಬೇಕ. ಅಲ್ಲ ಒನ್ ಅವರ್ ಕಟ್ಟಿದ್ ಸರಿ ನೀನ್ ಹದ ಮಾಡ್ಬತ್ತಿ ಅಂತಂದ್ರೆ ಬೀಜ ಎರ್ಚ್ ಬಂದ್ಬಿಟ್ಟಿದ್ಯಲ್ಲ ಅದಕ್ಕೆ ಹಂಗಂದೆ. ಇಲ್ಲ ಮಾಡ್ದೆ, ನೀನ್ ಬೇರೆ ಎತ್ತು ಕರೆಯಲ್ಲ ಮಾರ್ಕೊಂಡಿದ್ಯಾ ಈ ಬೆಸ್ಕಲ್ಲಿ ಈ ಬಿಸಿಲಲ್ಲಿ ಎಲ್ ಸಾಕೋದು ಅಂತ ಹೇಳ್ಬಿಟ್ಟು ಕೇಳಿದ್ರೆ ನನ್ನವನೇ ಕೊಡ್ತಿದ್ದೆ. ಅಲ್ಲ ಕೇಳದೇನಿಲ್ಲ, ಈಗ ಎರಡ್ ಮೂರು ವರ್ಷದಿಂದ ನೀನೇ ಬಂದು ಕೈ ಹಾಕಿ ಈಗ ನನ್ ಕೈ ಉಳ್ಳಕ್ಕಾಗಲಿಲ್ಲ ಅಂದ್ರೆ ನೀನೇ ಉತ್ಕೊಡ್ತೀಯ ಹಿಂಗಡಿಂದ ನಾನು ನಮ್ಮನೆಯವರು ಮಿನ್ನಕ್ಕೆಲ್ಲ ಸೇರ್ಕೊಂಡು ಕಾಳ್ಪಳ್ಳಿ ಹೆಚ್ಕತ್ತೀವ. ಈ ಸಲನು ಹಂಗೆ ಮಾಡ್ತೀಯ ಅಂತ ಅನ್ಕಂದೆ. ನಾನಂತೂ ಹನ್ನಾರ್ ಕಟ್ಟಕ್ ಆಗ್ಲಿಲ್ಲ, ನೀನ್ ಹೇಳ್ದಂಗೆ ನನ್ನ ಹತ್ರ ಏನು ದನ ಪರ ಇಲ್ಲ ಎತ್ತು ಪುಟ್ಟಕ್ಕೆ ಹೊಲೆಯಲ್ಲಿ ಉತ್ಬಿಟ್ಟೆ ಅಂತ ಅಂತ ಅಂದಲ್ಲ ಅಲ್ಲೇ ಟೈಮ್ ಆಗ್ಬಿಡ್ತು. ನಮ್ಮ ಬೇರೆ ಬಂದ್ಬಿಟ್ಟು ಟೈಮ್ ಆಯ್ತು ಬಿಡ್ಬಿಡು ಅಂತ ನಿಂತ್ಕೊಬಿಟ್ಲ ಬಿಟ್ಬಿಟ್ಟಿಗೆ ಬಂದೆ. ಆಮೇಲೆ ಈ ಮೀನಕ್ಕ ನೋಡು, ಹಬ್ಬದಿನ ನೀನು ಈ ಬೇವು ಬೆಲ್ಲವ ತಿನ್ಬೇಕಾದ್ರೆ ಹೊಸಿ ಬರೀ ಬೇವಿಂದು ಹೂವು ಮತ್ತೆ ಚಿಗರೆ ತಿಂದಂತ ಯಾಕೆ? ಅಲ್ಲ ನಿಮ್ಮನೆ ಯಜಮಾನಪ್ಪ ಸಿಕ್ಕಂಗಂತಿದ್ದ ನಮ್ಮನೆಯೊಳಗೆ ಅದಕ್ಕೆ ಚಿಗ್ರೆ ಎಲ್ಲೇನು ಹಾಕಿದ್ದೆ ಗೊತ್ತಾಯ್ತು. ಅದ ಹೇಳಿದ್ದು ಬೆಲ್ಲ ಜೊತೆ ಕುಟ್ಟಿ ಒಂಚೂರು ಸಿಹಿ ಇರ್ತದಲ್ಲ ಅದೇ ಅವಳು ಅದನ್ನ ಬಾಯಿ ಬಿಡ್ತಿಲ್ಲ. ಏನ್ ಮಾಡುದು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಲ್ಲ. ಹೌದೌದು, ಬೆಲ್ಲ ಅಂದ್ರೆ ಬರೀ ಬೇವು ಬೆಲ್ಲ ಅಲ್ಲ, ಅದು ಇನ್ನೂ ಏನಾದ್ರು ಒಂದಷ್ಟು. ಅವಳು ಅದಕ್ಕೆ ವಿಶೇಷವಾಗಿ ಇನ್ನು ಏನೇನ ಹಾಕಿರ್ತಾಳ ಅವ್ರ ಯಜಮಾನಪ್ಪ ಹಂಗೆ ಅಂತಂದ. ಈಗ ನಮ್ಮನೆವಳ ಅವಳಲ್ಲ, ಅವಳು ಮಾಡೋ ಬೇವು ಬೆಲ್ಲ ಐತಲ್ಲ ಅದ ಹುಸಿ ತಿನ್ಬೇಕಿತ್ತು ಅಂತ. ನಾನು ಬೇವು ಬೆಲ್ಲ ಇನ್ನೇನಾದ್ರು ವಿಶೇಷ ಅಂತ ತಂದೆ. ಆಗ ಹುಸಿ ಅದು ಅದ್ರದ್ದು ಕುಡಿ ಆ ಹೂವು ಹಾಕಿ ಒಂಚೂರು ಘಮ ಘಮ ಅಂತ ಬೆಣ್ಣೆ ಕಾಯಿಸಿ ತುಪ್ಪ ಹಾಕೊಂಡು ತಿನ್ಬೇಕು ಬೇವು ಬೆಲ್ಲನ ನೋಡು ಮತ್ತೆ ರುಚಿ ಇರುತ್ತದೆ. ಹಂಗಾರೆ ನಾವ್ ಇನ್ನು ಮುಂದಿನ ವರ್ಷದಲ್ಲಿ ಕಾಯ್ಬೇಕು, ನಿನ್ನ ಹತ್ರ ಬೇವು ಬೆಲ್ಲ ಬರ್ಸ್ಕೊ ತಿನ್ಬೇಕು ಅಂದ್ರೆ ಇನ್ನೊಂದು ವರ್ಷ ಕಾಯ್ಬೇಕು. ಇಲ್ಲ ಜಾಸ್ತಿನೇ ಮಾಡಿದ್ದೆ ಹುಸಿ, ಐದು ತಗೋಬೇಕು ಟೇಸ್ಟ್ ನೋಡುವೆ. ಮತ್ತೆ ಅದ್ರ ಜೊತೆಗೆ ಬೇಸಿಗೆ ಅಲ್ವಾ, ಹುಸಿ ತೆಂಗಿನಕಾಯಿ ಎಲ್ಲ ಹೊಡೆದಿದ್ ಮಿಕ್ಬಿಟ್ಟಿರ್ತಲ್ಲ ಸಂಕ್ರಣ, ಅದಕ್ಕೆ ಹುಸಿ ಕಾಯಿ ಗಿಣ್ಣು ಮಾಡಿದ್ದೆ. ಗಿಣ್ಣು ಮಾಡಿದ್ದ? ನಾನೊಬ್ಬರಿಗೆ ಹೋಳಿಗೆ ಮಾತ್ರ ಮಾಡ್ಕೊಂಡಿದ್ದೆ ಅಂತ ನೀನ್ ಗಿಣ್ಣು ಬೇರೆ ಮಾಡಿದ ತಾಯೇ. ಚೆನ್ನಾಗಿರುತ್ತದೆ. ಈಗ ಶಂಕರಣ, ಈ ನಾವು ಬೇವು ಬೆಲ್ಲ ಅಂದ್ರೆ ಬರೀ ಬೇವು ಬೆಲ್ಲ ಅಷ್ಟು ತಿಂತೀವಲ್ಲ, ಈ ಸ್ವಲ್ಪ ಉತ್ತರ ಕರ್ನಾಟಕಕ್ಕೆ ಹೋದ್ರೆ ಅವ್ರು ಸ್ವಲ್ಪ ವಿಭಿನ್ನವಾಗಿ ಮಾಡ್ತಾರ ನೋಡಪ್ಪ ಅವ್ರು. ಅಲ್ಲ ಅವ್ರು ಎಲ್ಲದರಲ್ಲೂ ವಿಭಿನ್ನ, ಆದ್ರೆ ನೀನು ಈ ಬೇವು ಬೆಲ್ಲದಲ್ಲಿ ಎಂತ ವಿಭಿನ್ನ ನಂಗೆ ಗೊತ್ತಾಗ್ಲಿಲ್ಲ. ಬೇವು ಬೆಲ್ಲದಲ್ಲೂ ಅಂತ ಅವ್ರು ನಮ್ಮಂಗೆ ಬರೀ ಬೆಲ್ಲನೂ ಬೇವನೂ ಇಟ್ಕೊಂಡ್ಬಿಟ್ಟು ತಿನ್ನಕ್ಲ. ಅವ್ರ ಏನ್ ಮಾಡ್ತಾರೆ ಅಂತಂದ್ರೆ ಈ ಕಡಲೆ ಹಿಟ್ಟು ಮಾಡ್ತಾ ಇದ್ರು ನೋಡು ಹಿಂದೆಲ್ಲವ, ಕಡಲೆ ಹಿಟ್ಟು ತಿಂತಾರೆ ಅದ್ರೊಳಗೆ ಮಿಕ್ಸ್ ಮಾಡ್ಬಿಡ್ತಾರೆ. ಬೇವಿನ ಎಲೆನೂ ಅದನ್ನು ಪುಡಿ ಮಾಡ್ಬಿಟ್ಟು ಅದ್ರೊಳಗೆ ಮಿಕ್ಸ್ ಮಾಡ್ಬಿಟ್ಟು ಅದಕ್ಕೆ ಖರ್ಜೂರ ಉತ್ತುತ್ತೆ ಅಂತೀವಲ್ಲಪ್ಪ, ಖರ್ಜೂರ ದ್ರಾಕ್ಷಿ ಈ ಗೋಡಂಬೆ ಅಂತವೆಲ್ಲ ಹಾಕ್ಬಿಟ್ಟು ಕೊಟ್ಬಿಟ್ರೆ ಮಕ್ಳು ಕಣ್ಣು ಮುಚ್ಕೊಂಡ್ ತಿಂತವೆ. ನಮ್ಮ ಮಕ್ಳು ಬೇವು ಬೆಲ್ಲ ತಿನ್ನಿಸ್ಬೇಕು ಅಂತ ಅಂತಂದ್ರೆ ಬೆಳಗಿಂದ ಸಾಯಂಕಾಲದವರೆಗೂ ಓಡಾಡ್ಬೇಕು ಇಟ್ಕೊಂಡು ಓಡಾಡದ. ಒಂದ್ ಸಲ ಒಂಚೂರು ಕಹಿ ಅಂತ ಗೊತ್ತಾದ್ರೆ ಇನ್ ಮನೆಗೆ ಸೇರಕಲ್ಲ, ಬೇಕಾದ್ರೆ ಹೊರಗೆ ಮಾಡ್ಕೊಟ್ಬಿಟ್ರೆ ಏನ್ ಕೂತ್ಕೊಂಡ್ ತಿಂತ ಇರ್ತಾವ ಕಣಪ್ಪ. ಜೊತೆಗೆ ಹೋಗಿದ್ನ ಬೇವು ಬೆಲ್ಲ ಅಂತ ತಂದ್ಕೊಟ್ರು, ಈಗ ಕಡಲೆ ಇಟ್ಟಂಗ ಐತಲ್ಲ ಅಂತ ತೆಗೆದ್ ನೋಡಿದ್ರೆ ಇಲ್ಲ ನಾವ್ ಹಿಂಗೆ ಮಾಡೋದು, ಇದು ಮಕ್ಳು ಪಕ್ಳು ತಿನ್ನಕ್ಲ ಅಂತ ಹೇಳ್ಬಿಟ್ಟು ಈ ತರ ಮಾಡ್ತೀವಿ. ಹಿಂಗಾದ್ರೂ ಒಂಚೂರು ತಿಂತಾರೆ, ಇಲ್ಲಾಂದ್ರೆ ತಿನ್ನೋದೇ ಇಲ್ಲ, ಬರೀ ಬೇವು ಬೆಲ್ಲ ಕೊಟ್ರೆ ಅಂತ ಹೇಳ್ಬಿಟ್ಟು ಅದಕ್ಕೆ ಈಗ ಅವಾಗ್ಲಿಂದವ ನಮ್ಮಂದ್ರೂ ಹಂಗೆ ಮಾಡೋದು ಪಟ ಮಾಡ್ಬಿಟ್ಟಿದ್ವಿ. ಆಮೇಲೆ ಇನ್ನೊಂದೇನ್ ಗೊತ್ತಾ, ಅವರು ಆ ತರ ಮಾಡದ್ರ ಒಂದು ವಿಶೇಷತೆ ಐತೆ ಅಣ್ಣ. ಯಾಕೆಂದ್ರೆ ನೀನ್ ಹೇಳ್ದಲ್ಲ ಹುಸಿ ನಮ್ಮ ಈ ಒಣ ಏನು ಪದಾರ್ಥಗಳವಲ್ಲ, ಈ ದ್ರಾಕ್ಷಿ ಆಗಿರ್ಬೋದು ಗೋಡಂಬಿ ಆಗಿರ್ಬೋದು ಉತ್ತುತ್ತ ಆಗಿರ್ಬೋದು, ಈ ಒಳ್ಳೆ ಪೌಷ್ಟಿಕಾಂಶ ಕೊಡೋ ಒಂದು ಅದು ಸೇರ್ಕೊಳ್ಳುತ್ತೆ ಸಿಹಿ ಪದಾರ್ಥ ಆಗಿರೋದ್ರಿಂದ ಮಕ್ಕಳಿಗೆ ಬಹಳ ಪೌಷ್ಟಿಕಾಂಶ ಹೋಯ್ತದೆ. ಜೊತೆಗೆ ಕಹಿ ಜೊತೆಗೆ ಇದು ಸಿಹಿ ಜೊತೆ ಇರತಕ್ಕಂಥ ಪೌಷ್ಟಿಕಾಂಶ ಅಲ್ವಾ, ಎಲ್ಲನು ಒಟ್ಟಿಗೆ ಕೊಡ್ಬೋದಲ್ಲ ಅಂತ ಒಂದು ಒಳ್ಳೆ ಐಡಿಯಾ ಮಾಡೋರು ನೋಡ್ ಅವರೆಲ್ಲವಾ. ಆಮೇಲೆ ಎಲ್ಲ ಅದನ್ನೇ ಹೇಳೋದು, ಆ ಭಾಗದವರೆಲ್ಲ ಬಹಳ ತಿಳುವಳಕಸ್ತರು. ನಾವೇನ್ ಗೊತ್ತಾ ಹುಸಿ ದುಡುಕ್ಬಿಡ್ತೀವಿ, ಆಮೇಲೆ ತಕ್ಷಣಕ್ಕೆ ಆಗ್ಬಿಡ್ಬೇಕು, ಈಗೇನೋ ಮೊಬೈಲ್ಗ ಅಂತ ಅನ್ಕೊಂಡು ಆಗ ನೋಡ್ಬೇಕು ಆಗ ಆಗ್ಬಿಡ್ಬೇಕು ಅಂತೀವಿ. ಆದ್ರೆ ಇನ್ನು ಅವ್ರು ಅದೇ ಪದ್ಧತಿ ಇಟ್ಕೊಂಡು ಉಳಿಸ್ಕೊಂಡು ಬೆಳೆಸ್ಕೊ ಬಂದವರಲ್ಲ, ಸತ್ಯವಾಗ್ಲು ಬಹಳ ಖುಷಿ ಕೊಡಂತ ವಿಚಾರ, ಮತ್ತೆ ಆರೋಗ್ಯಕ್ಕೆ ಬಹಳ ಬೇಕಾದಂತ ವಿಚಾರ ಅದು. ಈಗ ಒಂದೊಂದ್ ಕಡೆ ಒಂದೊಂದರ ಇರ್ತದೆ ಶಂಕರಣ. ಹೌದೌದು, ನಮ್ ಕಡೆ ಒಂಥರ ಪದ್ಧತಿ ಇರ್ತದೆ, ಹೌದು ಅವ್ರ ಕಡೆ ಒಂಥರ ಪದ್ಧತಿ ಇರ್ತದೆ, ಹೌದು. ಇವು ಎಷ್ಟು ವಿಭಿನ್ನ ಅಂತ ಅಂತಂದ್ರೆ ಶಂಕರಣ, ಈ ಮೈಸೂರ್ ಕಡೆಯಿಂದ ನಿನ್ ಗಂಡ ಹೆಣ್ಣು ತಂದ್ಬಿಟ್ರೆ ಅವರವೇ ಬೇರೆ ಪದ್ಧತಿ, ಅದಕ್ಕೆ ಹೊಡೆದಾಡ ಮುಡದ್ ಬಿಡಬೇಕು. ನಾನು ನಾಲ್ಕು ತಟ್ಟೆ ತರ್ತೀನಿ ಅಂತ ಅವರು, ಇಲ್ಲ ಹನ್ನೆರಡು ತಟ್ಟೆ ತಾಂಬ ಅಂತ ನಾವು. ಆಯ್ತಾ, ಹಿಂಗೆ ಏನೇನೋ ಇರ್ತವೆ. ಅದೇ ಸಂಭ್ರಮ, ನಾವು 16 ತಟ್ಟೆ ಜೋಡಿಸಿದ್ವಿ, 22 ತಟ್ಟೆ ಜೋಡಿಸಿದ್ವಿ, ಅದನ್ನ ಹೇಳ್ಕೊಳ್ಳೋದ್ ಏನಂತ. ಆಮೇಲೆ ಇನ್ನೂ ಒಂದ್ ಕೇಳು, ಈಗ ಹಣೆ ಹೇಳಿದ್ಕೆ ನೀನ್ ಮಾತಾಡೋದಕ್ಕೆ ಒಂದು ವಿಚಾರವಾಗಿ ಹೇಳ್ತೀನಿ. ಈಗ ಎಲ್ರಿಗೂ ಗೊತ್ತಿದ್ದು ಇದು, ಯಾಕೆಂತಂದ್ರೆ ನಾಡು ನಾಡಿಗೂ ಗೊತ್ತಿರೋ ವಿಚಾರ ಏನು ಅಂತಂದ್ರೆ, ಪ್ರತಿ 8-10 ಕಿಲೋಮೀಟರ್ಗೆ ಭಾಷೆ ವ್ಯತ್ಯಾಸ ಆಯ್ತದಂತೆ. ಹೌದು, ಆಯ್ತಾ. ಹಂಗೆಯ ಅಲ್ಲಿ ಜನರ ಹಾವಭಾವ ವ್ಯತ್ಯಾಸ ಆಯ್ತದೆ, ಆಚಾರ ವಿಚಾರ ವ್ಯತ್ಯಾಸ ಆಯ್ತದೆ, ಸಂಪ್ರದಾಯ ವ್ಯತ್ಯಾಸ ಆಯ್ತದೆ. ಅದಕ್ಕೆ ತಕ್ಕಂತೆ ನಾವು ಅಲ್ಲಿ ಇನ್ನೊಂದು ವಿಚಾರ ಕೇಳು, ಅಣೆಯ ಹೇಳ್ದ ಮೈಸೂರು ಭಾಗದಂಗೆ ನಮ್ ಭಾಗದಂಗೆ ಅಂತಂತವ. ಇದು ಒಂದ್ ರೀತಿ ಸಂತೋಷ ಕೊಡೋ ವಿಚಾರ. ಯಾಕೆ ಗೊತ್ತಾ, ಬರೀ ನಾವು ನಮ್ದು ಹೆಚ್ಚು ಅಂತಂತೀವಿ, ಅವ್ರ ಅವ್ರದ್ದು ಹೆಚ್ಚು ಅಂತಂದ್ರೆ ಎರಡು ಒಟ್ಟಿಗೆ ಸೇರ್ಕಂದಾಗ ಅದ್ರ ಮಜಾನೇ ಬೇರೆ. ಕಲ್ತ್ಕೋಬೇಕು ಶಂಕರ. ತುಂಬಾ ಚೆನ್ನಾಗಿ ಒಳ್ಳೇದಿತ್ತ, ಖಂಡಿತಲ ಆಯ್ತದ, ಅದ್ ಅನುಸರಣೆ ಮಾಡೋಣ ನಾವು. ನಮ್ಮವೇನಾರು ಒಳ್ಳೆ ಬಿದ್ರೆ ಹಿಂಗೆಲ್ಲ ಹಿಂಗೆ ಅಂತ ಹೇಳ್ಬಿಟ್ಟು ಅವ್ರ ಕೈಲೂ ಅನುಸರಣೆ ಮಾಡಿಸ್ಬೇಕು. ಒಬ್ಬಟ್ಟು ಇರುತ್ತಲ್ಲ, ಒಬ್ಬಟ್ಟು ಮಾಡ್ತೀವಲ್ಲ ನಾವು ಯುಗಾದಿ ಹಬ್ಬದಾಗೆ. ನಮ್ ಕರ್ನಾಟಕದ ಬಾರ್ಡರ್ ಸಾಂಗ್ಲಿ ಆ ಕಡೆಯಿಂದ ಬಂದಿರೋರು ಆಚೆ ಮನೆ ವೀಣಕ್ಕಂಗ್ ಫ್ರೆಂಡ್, ಅವ್ರ ಮನೇಲಿ ಒಳಗೆ ಹೆಂಗ್ ಮಾಡ್ತಾರ ಗೊತ್ತಾ, ಅದು ಲಟ್ಸೋದು ಒಳಗೆನ ಪುಡಿ ಹಿಟ್ಟು ಹಾಕೋಬಿಟ್ಟು ಅದನ್ನ ಲಟ್ಟಿಸ್ಬಿಟ್ಟು ಗರ್ಗರಿಯಾಗಿ ಒಳ್ಳೆ ಚಪಾತಿ ಮಾಡಕ್ಕಲ್ವಾ, ಆ ತರ ಒಳಗೆ ಮಾಡ್ತಾರೆ ಲಟ್ಸ ಒಳಗೆ. ನಾವು ತಟ್ತೀವಿ, ತಟ್ಬಿಟ್ಟು ಎಣ್ಣೆನಲ್ಲಿ ತುಪ್ಪದಲ್ಲಿ ಬೇಯಿಸ್ತೀವಿ ಹೆಂಚ ಮೇಲೆ. ಅವರು ಗರ್ಗರಿಯಾಗಿರುತ್ತೆ, ಈ ಚಪಾತಿನೋ ಒಳಗೇನೋ ಅಂತ ಗೊತ್ತಾಗಲ್ಲ, ಅಷ್ಟು ತೆಳ್ಳಗಿರುತ್ತೆ ಹೂರ್ಣ, ಅಷ್ಟು ಚೆನ್ನಾಗಿ ತೆಳ್ಳಗೆ ಅದ್ಮನಾಗಿರುತ್ತೆ. ಎಷ್ಟ್ ದಿನ ಬೇಕಾದ್ರೂ ಹಿಟ್ಟು ತಿನ್ಬಹುದು, ಲಟ್ಸಿರ್ತಾರಲ್ಲ ಹಿಟ್ಟು, ಇದು ಕೆಡಕಲ್ಲ ಬೇಗ. ಹಂಗೆ ಈಗ ಆಚಾರ ವಿಚಾರ ಅಂದ್ರಲ್ಲ ಅದಕ್ಕೆ ಹೇಳ್ದೆ ನೋಡು. ಈಗ ನಮ್ ಕಡೆ ಬರೀ ಹೋಳಿಗೆ ಮಾಡ್ತೀವಿ ಶಂಕರಣ, ಹಂಗೆ ಉತ್ತರ ಕರ್ನಾಟಕಕ್ಕೆ ಹೋಗ್ಬಿಟ್ರೆ ಹೋಳಿಗೆ ಸಾರು ಅಂತ ಮಾಡ್ತಾರೆ. ಅದೇನಿಲ್ಲ, ಬೇಯಿಸಿರೋ ಬೆಳೆ ನೀರ್ ತಗೊಂಡು ಸಾರು ಮಾಡೋದಷ್ಟೇ. ಹೋಳಿಗೆ ಸಾರು ಅದ್ ಏನ್ ದಿವಸದಿಂದ ದಿವಸ ದಿವಸದಿಂದ ದಿವಸಕ್ಕೆ ಒಳ್ಳೆ ನಮ್ ಹುಳಿ ಕಟ್ಟಂಗೆ ರುಚಿ ಮೇಲೆ ರುಚಿ. ಅಲ್ಲ ನೀನು ಈ ವಿಚಾರವನ್ನ ನನಗೆ ಕಳೆದವಾರದ್ದೇ ಹೇಳಿದ್ರೆ, ಮೊನ್ನೆ ಹೆಂಗಿದ್ರು ಹಬ್ಬಕ್ಕೆ ಮನೆಯಲ್ಲಿ ಹೋಳಿಗೆ ಮಾಡಿದ್ರ, ಅದಕ್ಕೆ ಹೊಸಿ ಬೇಳೆ ಪಳೆ ಎಲ್ಲ ಬೇಯಿಸಿದ್ರ, ಆ ನೀರ ಬಳಸ್ಲಿಲ್ಲ, ಅದೇನ್ ಮಾಡಿರೋ ಗೊತ್ತಾಗ್ಲಿಲ್ಲ. ಬಳಸಕ್ಕೆಲ್ಲ ಗೊತ್ತಾಗಲ್ಲ ಪಪ್ಪ, ಮಾಡಿದೀನಪ್ಪ ನಾನು ಒಬ್ಬಟ್ ಸಾರ್ ಮಾಡ್ತೀನಿ ಮನೆ ಒಯ್ಯಂಗ್ ತುಂಬಾ ಇಷ್ಟ. ಕುದ್ದು ಕುದ್ದು ಈಗ ಮಟನ್ ಸಾರ್ ಕುದ್ದು ಮಾರನೇ ದಿನಕ್ಕೆ ಹೆಂಗೆ ಸಂಭ್ರಮದಲ್ಲಿ ತಿಂತಿರೋ, ಒಬ್ಬಟ್ ಸಾರು ಅಷ್ಟೇನೆ ಚೆನ್ನಾಗಿರ್ತದೆ. ಅಲ್ಲ ಅದು ಅಣೆಯ ಹೇಳ್ದಂಗೆ ನನಗೆ ಇದು ವಿಚಾರ ಮೊದ್ಲೇ ಗೊತ್ತಾಗ್ಲಿಲ್ಲ ಅಣೆಯ. ಏನು ಈ ಬೇಳೆ ಸಾರನ್ನ ಮಾಡ್ಕೊಳ್ಳೋದಕ್ಕಿಂತವ ಈ ಒಬ್ಬಟ್ಟಿಗೆ ಬೇಯಿಸಿದ್ದು ಬೇಳೆನಲ್ಲಿ ಮಾಡ್ತಾರೆ ಸಾರು ಅಂತಂದಲ್ಲ, ಏ ನೀನು ಒಂದೊಂದ್ಸಲ ಒಂದೊಂದ್ ವಿಚಾರವ ಎಲ್ಲ ಮುಗಿದ್ಮೇಲೆ ಹೇಳ್ತೇಪ್ಪ, ಅದೇ ಒಂಥರ ಬೇಸರ. ಇನ್ನೊಂದ್ ವಿಚಾರ ಜ್ಞಾಪಕ ಆಯ್ತು, ಗುಳ್ಳಿ ಕಟ್ಟು ಅಂತ ಹೇಳ್ತಲ್ಲ ನಮ್ಮ ಅಣ್ಣಯ್ಯ, ಈಗ ಮುಂಚೆ ಎಲ್ಲ ನಾವು ದನಕರುಗಳಿಗೂ ಹುಳಿ ಕಟ್ಟು ಕಾಯಿಸಿ ಹಾಕ್ತಿರ್ಲಿಲ್ವಾ? ಅಲ್ಲ ಈಗ್ಲೂ ಹಾಕ್ತಿವಿ ಅಂದ್ರೆ ಈಗ ಸಣ್ಣ ಪ್ರಮಾಣದಲ್ಲಿ, ನಾವು ದನಕರು ಸಾಕದೆ ಕಡಿಮೆ ಅಲ್ವಾ ಸಂಕ್ರಣ. ಆಗ ನಾನ್ ಸಣ್ಣವಳಿದ್ದಾಗ ನಮ್ ತಾತನ್ ಮನೇಲಿ, ಅಯ್ಯೋ ನಮ್ಮನೆಗ್ ಬರೋರು ಪಾತ್ರೆ ಇಟ್ಟೋಗೋರು ಹುಳಿ ಕಟ್ಟ ಕೊಡಿ ಅಂತ, ಅಂದ್ರೆ ಜಾಸ್ತಿ ಪ್ರಮಾಣದಲ್ಲಿ ಬೇಯಿಸ್ತಿದ್ವಲ್ಲ ಕಟ್ಟು, ತುಂಬಾ ರುಚಿ, ತುಂಬಾ ಸೊಗಸಾಗಿರೋದು. ಅದ್ರಲ್ಲಿ ನೀನ್ ಸಾರು ಮಾಡಿ ತಿನ್ಬೇಕು, ಅಬ್ಬಾ ರುಚಿನೋ ರುಚಿ. ಸಾಂಬಾರ್ ತಿನ್ಬೇಕು ಅನ್ನೋದಕ್ಕೆ ಏನ್ಲ ಬಿಸಿ ಎರಡೇ ಎರಡು ರಾಗಿ ಮುದ್ದೆ ಹೊಡಬೇಕಾಯ್ತದಕ್ಕೆ ಬೆಣ್ಣೆ. ನೀನ್ ಬರೀ ರುಚಿ ಹೇಳ್ತೀಯ ಹೊರ್ತು ನೀನು ಈಗ ಅಣ್ಣ ಇವಳು ಬರೀ ರುಚಿ ಪಚ್ಚಿ ರುಚಿ ಪಚ್ಚಿ ಹೇಳ್ತಾನವಳು, ಆಗ್ಲಿಂದವ ಆ ತಿಂಡಿ ಈ ತಿಂಡಿ ಆ ಊಟ ಈ ಊಟ ಅಂತಂತವ, ಯಾಕೋ ಇವಳು ಯಾಕೋ ನಿನಗೆ ಕಷಾಯ ಮಾಡ್ಕೊಡೋ ಲಕ್ಷಣವೇ ಕಾಣ್ತಿಲ್ಲಪ್ಪ. ಮುಗಿತು ಶಂಕರಣ್ಣ, ಮಾಡ್ಕೊಡ್ತಾಳ ಪಾಪ, ಮೋಸ ಮಾಡಕ್ಕಲ್ಲ ಹಂಗಂತ ವಿನಕ ಪಾಪ. ಆಗ್ಲಿಂದ ಅಣ್ಣಯ್ಯ ಕೆಮ್ತಾನೆ ಅವನೇ, ಆ ಕೆಮ್ಮಲ್ಲೇ ಒಸಿ ನಮ್ಗೆ ವಿಚಾರಗಳ ತಿಳಿಸ್ತಾ. ಈಗ ಅವನ್ ಜೊತೆ ನನಗೂ ಒಂದ್ ಲೋಟ ಹೆಚ್ಚಿಗೆ ಕಷಾಯ ಮಾಡು, ಕಷಾಯ ಕುಡ್ಕೊಂಡು ನಾಳೆ ಬೆಳಿಗ್ಗೆ ನಾನು ಹೇಳಿದ್ದ ಒಸಿ ನೀನು ಅಣೆಯ ಹೇಳಿದ್ನಲ್ಲ ಅಮೃತ್ ಬಳ್ಳಿಯ, ಅದ ನಾಳೆ ಜಗಿವಂತೆ, ಈಗ ನಡೆಯ ಪತ್ಲಾಗಿ ಮೀನಕನ್ ಮನೆ ಕಡೆ ಹೆಜ್ಜೆಕನ್ನ ಕಷಾಯ ಕುಡ್ಕ ಬರೋನಂತೆ. ಇದುವರೆಗೆ ಅಳ್ಳಿಕಟ್ಟೆ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಕಾರ್ಯಕ್ರಮ ಕೇಳಿದರೆ. ಭಾಗವಹಿಸಿದ್ದವರು ಅರಕಲಗೋಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಹಾಗೂ ಹೆಚ್ ಮೋಹನಾಕ್ಷಿ. ಇಲ್ಲಿಗೆ ಇಂದಿನ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಕೇಳಿ ಕಾರ್ಯಕ್ರಮ ಕೃಷಿ ಲೋಕ. ಕೃಷಿ ಲೋಕ ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕುರಿ ಅಥವಾ ಮೇಕೆ ಸಾಕಾಣಿಕೆಯ ತರಬೇತಿ ಕುರಿತಂತಹ ವಿಚಾರಗಳನ್ನು ನೋಡೋಣ. ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಸೇವಾ ಇಲಾಖೆಯು ರೈತರಿಗೆ ಹಾಗೂ ಆಸಕ್ತ ಸಾರ್ವಜನಿಕರಿಗೆ ಮೂರು ದಿನಗಳ ಉಚಿತವಾಗಿ ತರಬೇತಿಯನ್ನ ನೀಡುತ್ತಿದ್ದು ಆ ಕುರಿತಂತಹ ವಿವರವಾದಂತಹ ಮಾಹಿತಿ ಹೀಗಿದೆ. ಮೊದಲನೆಯ ದಿನದ ತರಬೇತಿಯಲ್ಲಿ ಕುರಿ ಮತ್ತು ಮೇಕೆ ಸಾಕಾಣಿಕೆಯ ಅನುಕೂಲತೆಗಳು ಹಾಗೂ ಅವುಗಳ ತಳಿಗಳ ಕುರಿತಂತೆ ಮಾಹಿತಿಯನ್ನ ನೀಡುತ್ತಾರೆ. ಕುರಿ ಮತ್ತು ಮೇಕೆಗಳಿಗೆ ಸೂಕ್ತವಾದಂತಹ ವಸತಿಯನ್ನ ನಿರ್ಮಾಣ ಮಾಡುವುದು ಹೇಗೆ, ಹಾಗೇನೆ ಅವುಗಳನ್ನು ನಿರ್ವಹಣೆ ಮಾಡುವ ಕ್ರಮ ಕುರಿತಂತಹ ವಿಚಾರಗಳನ್ನು ತಿಳಿಸಿಕೊಡ್ತಾರೆ. ನಂತರ ಕುರಿ ಮತ್ತು ಮೇಕೆಗಳಲ್ಲಿ ತಳಿ ಸಂವರ್ಧನೆ ಹಾಗೂ ಗರ್ಭದ ಕುರಿ ಇಲ್ಲವೇ ಮೇಕೆಗಳು ಹಾಗೂ ಮರಿಗಳ ಪಾಲನೆ ಆರೈಕೆ ಕುರಿತಂತಹ ವಿಚಾರಗಳನ್ನು ತಿಳಿಸ್ತಾರೆ. ಇದು ಮೊದಲನೇ ದಿನದ ತರಬೇತಿಯಲ್ಲಿ ತಿಳಿಸುವಂತಹ ಮಾಹಿತಿಗಳು. ಎರಡನೇ ದಿನದ ತರಬೇತಿಯಲ್ಲಿ ಕುರಿ ಮತ್ತು ಮೇಕೆಗಳಿಗೆ ಯಾವ ರೀತಿಯ ಸೂಕ್ತವಾದಂತಹ ಮೇವಿನ ಬೆಳೆಗಳನ್ನು ನಾವು ಬೆಳೆದುಕೊಳ್ಳಬೇಕು ಅನ್ನುವ ವಿಚಾರಗಳನ್ನು ತಿಳಿಸಿಕೊಡ್ತಾರೆ. ನಂತರ ಪ್ರಾದೇಶಿಕ ಮೇವು ಉತ್ಪಾದನಾ ಕ್ಷೇತ್ರಕ್ಕೆ ಭೇಟಿ, ಅಂತಂದರೆ ಯಾವೆಲ್ಲ ಪ್ರದೇಶಗಳಲ್ಲಿ ಕುರಿ ಮತ್ತು ಆಡುಗಳಿಗೆ ಮೇವಿನ ಬೆಳೆಯನ್ನು ಬೆಳೀತಾರೆ ಆ ರೀತಿ ಬೆಳೆದಂತಹ ಉತ್ಪಾದನಾ ಕ್ಷೇತ್ರಕ್ಕೆ ಭೇಟಿಯನ್ನು ಮಾಡಿಸ್ತಾರೆ. ಹಾಗೇನೆ ಮೇವು ಪ್ರಾತ್ಯಕ್ಷಕ ತಾಕುಗಳನ್ನು ವೀಕ್ಷಣೆ ಮಾಡಬಹುದು. ಅಂತಂದ್ರೆ ಭೇಟಿ ಮಾಡಿದಂತಹ ಸಂದರ್ಭದಲ್ಲಿ ಯಾವ ರೀತಿಯ ಬೆಳೆಯನ್ನ ಬೆಳೆದಿದ್ದಾರೆ, ಇವು ಕುರಿ ಮತ್ತು ಆಡುಗಳಿಗೆ ಯಾವ ರೀತಿ ಪೋಷಕಾಂಶಯುಕ್ತ ಆಹಾರದ ಬೆಳೆಗಳಾಗ್ತವೆ ಅಂಥೇಳಿ ನೀವು ಕಣ್ಣಾರೆ ನೋಡಬಹುದು. ನಂತರ ಉಣ್ಣೆ ಕತ್ತರಿಸುವ ವಿಧಾನ, ಚರ್ಮ ಸಂಸ್ಕರಣೆಯ ವಿಧಾನ, ಹಾಗೇನೆ ಕುರಿ ಉತ್ಪನ್ನಗಳ ಮೌಲ್ಯವರ್ಧನೆ ಕುರಿತಂತೆ ನೀವು ವಿಚಾರಗಳನ್ನು ಗಮನಿಸಿಕೊಳ್ಬಹುದು. ಯಾಕೆಂತಂದ್ರೆ ಈಗ ಕುರಿ ಮತ್ತು ಮೇಕೆಯನ್ನು ನಾವು ಕೇವಲ ಹಾಲು ಮಾಂಸ ಗೊಬ್ಬರಕ್ಕಾಗಿ ಸಾಕಾಣಿಕೆಯನ್ನ ಮಾಡೋದಿಲ್ಲ, ಜೊತೆಗೆ ಉಣ್ಣೆ ಇದಕ್ಕಾಗಿ ನಾವು ಸಾಕಾಣೆಯನ್ನ ಮಾಡ್ತೇವೆ, ಜೊತೆಗೆ ಚರ್ಮವನ್ನ ಸಂಸ್ಕರಣೆ ಮಾಡುವಂತಹ ವಿಧಾನವನ್ನ ಗಮನಿಸ್ಕೊಳ್ಬಹುದು. ಹಾಗೇನೆ ಇದರ ಉತ್ಪನ್ನಗಳನ್ನ ನಾವು ಯಾವ ರೀತಿ ಮೌಲ್ಯವರ್ಧನೆ ಮಾಡಿ ಮಾರಾಟವನ್ನ ಮಾಡಬಹುದು ಅನ್ನುವ ವಿಚಾರಗಳನ್ನ ತಿಳಿಸ್ತಾರೆ. ಜೊತೆಗೆ ಮೇಕೆ ಸಾಕಾಣಿಕೆಯಲ್ಲಿನ ವಿಶೇಷ ನಿರ್ವಹಣಾ ಪದ್ಧತಿಗಳ ಕುರಿತಂತೆ ಅನುಭವಗಳನ್ನ ತಿಳಿಸ್ಕೊಡ್ತಾರೆ. ಇದು ಎರಡನೇ ದಿನದ ಕುರಿ ಮತ್ತು ಮೇಕೆ ಸಾಕಾಣಿಕೆಯ ತರಬೇತಿಯಲ್ಲಿ ಹೇಳಿಕೊಡುವಂತಹ ವಿಚಾರಗಳು. ಮೂರು ಮತ್ತು ಅಂತಿಮ ದಿನದ ತರಬೇತಿಯಲ್ಲಿ ಕುರಿ ಮತ್ತು ಮೇಕೆಗಳಿಗೆ ಯಾವ ರೀತಿಯ ಸಮತೋಲನ ಯುಕ್ತ ಆಹಾರವನ್ನು ನೀಡಬೇಕು ಅನ್ನುವ ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ. ರಸಮೇವು, ಅಜೋಲಾ ಮತ್ತು ಜಲಕೃಷಿ ಮೇವು ಇವುಗಳನ್ನು ನಾವು ಯಾವ ರೀತಿ ಉತ್ಪಾದನೆ ಮಾಡಿಕೊಳ್ಬೇಕು ಅನ್ನುವ ಕುರಿತಂತೆ ವಿಚಾರಗಳನ್ನು ತಿಳಿಸ್ಕೊಡ್ತಾರೆ. ಕುರಿ ಮತ್ತು ಮೇಕೆ ಸಾಕಾಣಿಕೆಯ ಆರ್ಥಿಕತೆ, ಅವುಗಳ ಸಾಕಾಣಿಕೆಗೆ ಸಾಲ ಸೌಲಭ್ಯ ಮತ್ತು ಸಹಾಯಧನದ ಲಭ್ಯತೆ ಕುರಿತಂತೆ ಪೂರಕ ವಿಚಾರಗಳನ್ನು ತಿಳಿಸ್ಕೊಡ್ತಾರೆ. ಅಂತಂದ್ರೆ ನಾವು ಕುರಿ ಮತ್ತು ಮೇಕೆಯನ್ನ ಸಾಕಾಣಿಕೆ ಮಾಡುವುದರಿಂದ ಯಾವ ರೀತಿಯ ಆರ್ಥಿಕವಾಗಿ ಲಾಭವನ್ನ ಗಳಿಸಬಹುದು, ಇವುಗಳ ಸಾಕಾಣಿಕೆಗೆ ವಿವಿಧ ಬ್ಯಾಂಕುಗಳಿಂದ ಅಥವಾ ಸಂಸ್ಥೆಗಳಿಂದ ಯಾವ ರೀತಿಯ ಸಾಲ ಸೌಲಭ್ಯ ಸಿಗುತ್ತೆ, ಹಾಗೇನೆ ಈ ಸಾಲ ಸೌಲಭ್ಯದ ಜೊತೆಗೆ ಸಹಾಯಧನದ ಲಭ್ಯತೆ ಯಾವ ರೀತಿ ನಾವು ಪಡ್ಕೊಳ್ಬಹುದು ಅನ್ನುವ ವಿಚಾರಗಳನ್ನ ತಿಳಿಸ್ಕೊಡ್ತಾರೆ. ಇವೆಲ್ಲದರ ಜೊತೆಗೆ ಮುಖ್ಯವಾಗಿ ಕುರಿ ಮತ್ತು ಮೇಕೆಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವಂತಹ ರೋಗಗಳು, ಹಾಗೇನೆ ಅವುಗಳ ಪ್ರತಿಬಂಧನೆಯನ್ನ ಯಾವ ರೀತಿ ಮಾಡಬೇಕು ಅನ್ನುವ ಪ್ರಮುಖ ಅಂಶವನ್ನ ತಿಳಿಸ್ಕೊಡ್ತಾರೆ. ಇನ್ನು ಕುರಿ ಮತ್ತು ಮೇಕೆ ಸಾಕಾಣಿಕೆಯಲ್ಲಿ ಮಾರುಕಟ್ಟೆ ಅವಕಾಶ ಹಾಗೂ ಅದರಲ್ಲಿನ ಸವಾಲುಗಳ ಕುರಿತಂತೆ ವಿಚಾರಗಳನ್ನ ಗಮನಿಸಿಕೊಳ್ಬಹುದು. ಯಾಕೆಂತಂದ್ರೆ ನಾವೀಗ ಯಾವುದೇ ಒಂದು ಉತ್ಪನ್ನವನ್ನ ಬೆಳೆಯಲಿ ಇಲ್ಲವೇ ಪ್ರಾಣಿಗಳನ್ನ ಸಾಕಾಣಿಕೆ ಮಾಡಿದಾಗ ರೈತರನ್ನ ಬಹಳ ಮುಖ್ಯವಾಗಿ ಕಾಡುವಂತಹ ವಿಚಾರ ಮಾರುಕಟ್ಟೆ, ಅದನ್ನು ನಾವು ಮಾರಾಟ ಮಾಡುವುದು ಹೇಗೆ ಅನ್ನುವಂಥದ್ದು. ಹಾಗಾಗಿ ಈ ತರಬೇತಿ ಕಾರ್ಯಕ್ರಮದಲ್ಲಿ ಅಂತಿಮ ದಿನದಲ್ಲಿ ಕುರಿ ಮತ್ತು ಮೇಕೆ ಸಾಕಾಣಿಕೆಯಲ್ಲಿ ಮಾರುಕಟ್ಟೆಯ ಅವಕಾಶಗಳು ಹಾಗೇನೆ ಅದರಲ್ಲಿನ ಸವಾಲುಗಳ ಕುರಿತಂತೆ ವಿಚಾರಗಳನ್ನ ತಿಳಿಸ್ಕೊಡ್ತಾರೆ. ಕಡೆಯದಾಗಿ ಗುಂಪು ಚರ್ಚೆ ಹಾಗೂ ಪ್ರಶ್ನೋತ್ತರವನ್ನ ಹಮ್ಮಿಕೊಳ್ತಾರೆ. ಇದಿಷ್ಟು ವಿಚಾರಗಳು ಮೂರನೇ ದಿನದಲ್ಲಿ ನಾವು ಗಮನಿಸಿಕೊಳ್ಬಹುದು. ರೈತ ಬಾಂಧವರೇ, ಇದುವರೆಗೆ ಕುರಿ ಮತ್ತು ಮೇಕೆ ಸಾಕಾಣಿಕೆಯ ತರಬೇತಿ ಕುರಿತಂತಹ ವಿಚಾರಗಳನ್ನ ಆಲಿಸ್ಕೊಂಡ್ರಿ. ಇಲ್ಲಿಗೆ ಇಂದಿನ ಕೃಷಿಲೋಕ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಕೃಷಿಲೋಕ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ಕೃಷಿ ಲೋಕ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಗೋರಾ ರವಿಶಂಕರ್.

ಇದುವರೆಗೂ ಕಿಸಾನ್ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾ ಹ್ಯಾರಡ್ಸ್. ಕೇಳಿ ನೋಡಿ ಸ್ವಾಮಿ ನ ವಿರೋಧೆ ಹೀಗೆ ಚಿತ್ರದ ಗೀತೆ ಭೀಮಸೇನ್ ಜೋಶಿಯವರ ಧ್ವನಿಯಲ್ಲಿ, ಸಾಹಿತ್ಯ ರಚನೆ ಪುರಂದರದಾಸರು, ಸಂಗೀತ ಜಿಕೆ ವೆಂಕಟೇಶ್. ತೋರುತ್ತಾ ಹೆ